ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಅಡಿಕೆ ಮತ್ತು ಕೋಕೋ ಬೆಳೆಗಳಲ್ಲಿ ಕೀಟಗಳ ನಿರ್ವಹಣೆ ಈ ಕುರಿತು ಡಾ ಮಧು ಟಿಎನ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಈಗ ನಮ್ಮ ಜೊತೆ ಇದ್ದಾರೆ ವಿಟ್ಲದ ಐಸಿಎಆರ್ ಸಿಪಿಸಿಆರ್ಐ ಇದರಲ್ಲಿ ಕೀಟಶಾಸ್ತ್ರ ವಿಜ್ಞಾನಿಯಾಗಿರುವಂತಹ ಡಾಕ್ಟರ್ ಮಧು ಟಿಎನ್ ಅವರು. ಮುಖ್ಯವಾಗಿ ಅಡಿಕೆ ಮತ್ತು ಕೊಕ್ಕೋದಲ್ಲಿ ಕೀಟಗಳ ನಿರ್ವಹಣೆಯ ಬಗ್ಗೆ ಅವರು ನಮಗೆ ಮಾಹಿತಿಯನ್ನು ನೀಡ್ತಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ಈಗ ಅಡಿಕೆ ಮತ್ತು ಕೊಕ್ಕೋ ಅನ್ನುವಂಥದ್ದು ನಮ್ಮ ಇಲ್ಲಿಯ ಕರಾವಳಿ ಭಾಗದ ಬಹಳ ಮುಖ್ಯವಾದಂತಹ ಒಂದು ಬೆಳೆ. ಇದರಲ್ಲಿ ಕೀಟದ ನಿರ್ವಹಣೆಯ ಬಗ್ಗೆ ನಾವು ಮಾತಾಡುವುದಿದ್ರೆ ಅಡಿಕೆಯನ್ನು ತಗೊಂಡ್ರೆ ಅಡಿಕೆಯಲ್ಲಿ ಬರುವಂತಹ ಕೀಟಗಳು ಯಾವುದೆಲ್ಲ ಸರ್? ಸರ್, ಮುಖ್ಯವಾಗಿ ಅಡಿಕೆಯಲ್ಲಿ ಒಂದು ಬೇರೆ ಬೇರೆ ಆದಂತಹ ರೀತಿಯಲ್ಲಿ ಕೀಟಗಳು ಕಾಣಿಸ್ಕೊಳ್ತವೆ. ಅಂದ್ರೆ ಇದರ ಅಡಿಕೆಯನ್ನು ಬೆಳೆಯಲ್ಲಿ ಯಾವ ಯಾವ ರೀತಿಯಲ್ಲಿ ಬರ್ತದೆ ಅಂತಂದ್ರೆ ಒಂದು ರಸ ಹೀರೋ ಕೀಟಗಳು ಮತ್ತೆ ಸಸ್ಯಗಳನ್ನು ತಿನ್ನುವಂತ ಕೀಟಗಳು ಅಂತ ಕಾಣಿಸ್ಕೊಳ್ತವೆ. ಮುಖ್ಯವಾಗಿ ಕೆಲವೊಂದು ಕೀಟಗಳು ಭೂಮಿಯ ಕೆಳಭಾಗದಲ್ಲಿರ್ತವೆ, ಕೆಲವೊಂದು ಕೀಟಗಳು ಭೂಮಿಯ ಮೇಲ್ಭಾಗದಲ್ಲಿರ್ತವೆ. ಬೇರು ತಿನ್ನುವ ಹುಳು ಅನ್ನೋದು ಭೂಮಿಯ ಕೆಳಭಾಗದಲ್ಲಿ ಕಾಣಿಸ್ಕೊಳ್ಳುವಂತ ಪ್ರಮುಖ ಕೀಟವಾಗಿದೆ ಅಡಿಕೆ ಬೆಳೆಯಲ್ಲಿ. ಎಲ್ಲಿ ಕಾಣಿಸ್ಕೊಳ್ತದೆ ಅಂತಂದ್ರೆ ತುಂಬಾ ಮಳೆ ಯಾವ ಪ್ರದೇಶದಲ್ಲಿ ಜಾಸ್ತಿಯಾಗಿ ಕಾಣಿಸ್ಕೊಳ್ತದೋ ಅಥವಾ ಯಾವ ಭೂಮಿಯಲ್ಲಿ ಮೊದಲು ಭತ್ತವನ್ನು ಬೆಳೆಯುತ್ತಿದ್ದು ಈಗ ಅಡಿಕೆಯನ್ನು ಬೆಳೆಯಲಿಕ್ಕೆ ಸ್ಟಾರ್ಟ್ ಮಾಡಿದರೂ ಅಂತ ಭೂಮಿಗಳಲ್ಲಿ ಈ ಒಂದು ಕೀಟದ ಒಂದು ತೀವ್ರತೆ ತುಂಬಾ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂತ ಸಂಭವ ಜಾಸ್ತಿ ಇರ್ತದೆ. ಸೊ ಇದು ಹೇಗೆ ಮಾಡುತ್ತೆ ಅಂತಂದ್ರೆ ಈ ಕೀಟ ಒಂದು ಪ್ರೌಢ ವ್ಯವಸ್ಥೆಯಲ್ಲಿರುವಂತಹ ಒಂದು ದುಂಬಿ ಅದು ತನ್ನ ಮೊಟ್ಟೆಯನ್ನ ಬೇರಿನ ಬುಡಭಾಗದಲ್ಲಿ ಇಟ್ಟು ಆ ಮೊಟ್ಟೆಯಿಂದ ಬಂದಂತ ಮರಿಹುಳು ಭೂಮಿಯ ಒಳಗಡೆ ಪ್ರವೇಶ ಮಾಡಿ ಆ ಪ್ರವೇಶ ಮಾಡಾದ್ಮೇಲೆ ಇಲ್ಲಿ ಅಡಿಕೆ ಬೇರುಗಳು ಯಾವ ಯಾವ ಬೇರುಗಳು ತುಂಬಾ ಆಕ್ಟಿವ್ ಆಗಿರ್ತವೆ, ಆಕ್ಟಿವ್ ಇನ್ ದ ಸೆನ್ಸ್ ಅಂತಂದ್ರೆ ಪೋಷಕಾಂಶ ಹೀರ್ಲಿಕ್ಕೆ, ನೀರನ್ನ ಹೀರ್ಲಿಕ್ಕೆ, ಅವನ್ನ ಬೇಕಾಗಿರುವಂತ ಬೇರುಗಳಿಗೆ ಅದ್ರ ಮೇಲೆ ಅಟ್ಯಾಕ್ ಮಾಡಿ ತನ್ನ ಎಲ್ಲಾ ಒಂದು ಜೀವಿತಾವಧಿನ ಕಂಪ್ಲೀಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗತ್ತದೆ. ಈಗ ಈ ರೀತಿ ಬಾಧೆಯಾದಂತಹ ಬೇರುಗಳು ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ ಭೂಮಿಯಿಂದ ಪೋಷಕಾಂಶ ಮತ್ತೆ ನೀರನ್ನು ಹೀರ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಆವಾಗ ಏನ್ಮಾಗತ್ತೆ ಅಂತಂದ್ರೆ ಈ ಅಡಿಕೆಯಲ್ಲಿನ ಗಿಣ್ಣುಗಳ ಅಳತೆ ಕಮ್ಮಿ ಆಗ್ತದೆ, ಅಡಿಕೆ ಮರಗಳಲ್ಲಿ ಹಳದಿ ಎಲೆಗಳು ಸ್ಟಾರ್ಟ್ ಆಗ್ತದೆ. ಯಾಕೆ ಅಂತಂದ್ರೆ ಪೋಷಕಾಂಶದ ಕೊರತೆ ಜಾಸ್ತಿ ಆಗ್ತದೆ, ನೀರಿನ ಕೊರತೆ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ತೀವ್ರತೆ ಜಾಸ್ತಿ ಆದಾಗ ಏನಾಗುತ್ತೆ, ತುಂಬಾ ತೀವ್ರತೆ ಆಗಿರುವಂತಹ ಗಿಡಗಳೆಲ್ಲ ಏನಾಗುತ್ತೆ, ಬಾಗ್ಲಿಕ್ಕೆ ತುಂಬಾ ಗಾಳಿ ಜಾಸ್ತಿ ಆದಂದಾಗ ಬಾಗ್ಲಿ ಕೆಳಗೆ ಬೀಳುವಂತ ಸಂಭವ ಜಾಸ್ತಿ ಆಗಿರ್ತದೆ. ಇದು ಈ ಒಂದು ಕೀಟ ಹಾವಳಿ ಮಾಡುವಂತ ಒಂದು ವಿಧಾನ. ಈಗ ನೀವು ಹೇಳಿದ್ರೆ ಅದು ಭತ್ತದ ಗದ್ದೆಗಳಲ್ಲಿ ಎಲ್ಲೆಲ್ಲ ಅಡಿಕೆ ಇಟ್ಟಿದ್ದಾವೋ ಅಲ್ಲಿ ಜಾಸ್ತಿ. ಹೌದು ಸರ್. ಅದು ಯಾಕಾಗಿ ಆ ಕಾರಣ ಏನು? ಯಾಕೆ ಅಂತಂದ್ರೆ ಈಗ ನೋಡಿ, ಸಾಂಪ್ರದಾಯಿಕವಾಗಿ ಬೆಳೆಯುವಂತ ಅಡಿಕೆ ಪ್ರದೇಶಕ್ಕೂ ಮತ್ತೆ ಭತ್ತ ಬೆಳೆಯುತ್ತಿದ್ದು ಅದ ನಂತರ ಅಡಿಕೆ ಬೆಳೆಯ ಸ್ಟಾರ್ಟ್ ಮಾಡಿಕ್ಕೂ ಕೂಡ ತುಂಬಾ ವ್ಯತ್ಯಾಸ ಇದೆ. ಈಗ ಸಾಂಪ್ರದಾಯಿಕವಾಗಿ ಏನ್ ಮಾಡ್ತೀವಿ ಅಂತಂದ್ರೆ ಅಡಿಕೆ ಬೆಳೆನ ಆಸ್ ಸಚ್ ನಾವ್ ಏನ್ ಮಾಡ್ತೀವಿ, ಅದನ್ನ ಹೊಂಡ ಮಾಡಿ ನಾವು ಅದನ್ನ ನಾಟಿ ಮಾಡ್ತೀವಿ. ಮೊದಲೇ ಭತ್ತ ಬೆಳೀತ ಜಾಗದಲ್ಲಿ ಏನ್ ಮಾಡ್ತೀವಿ, ಭತ್ತದಕ್ಕೆ ಮಣ್ಣನ್ನು ತಯಾರು ಮಾಡುವ ರೀತಿನೇ ಬೇರೆ ಇರ್ತದೆ. ಯಾಕಂದ್ರೆ ಭತ್ತದಕ್ಕೆ ಬೇಕಾಗಿರೋದು ನಾವೇನ್ ಮಾಡ್ತೀವಿ, ಅದನ್ನ ಚರ್ನಿಂಗ್ ಅಂದ್ರೆ ಅದನ್ನ ಸ್ವಲ್ಪ ಉಳುಮೆ ಮಾಡಿ ಸ್ವಲ್ಪ ನೀರಾಯಿಸಿ ಎಲ್ಲವನ್ನು ಕೂಡ ಹದ ಮಾಡ್ತೀವಿ. ಮಣ್ಣನ್ನ ಪೂರ್ತಿಯಾಗಿ ಹದ ಮಾಡದ ಮೇಲೆ ನಂತರ ಅದನ್ನ ನಾಟಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಡಿಕೆ ಬೆಳೆಯಲ್ಲೇ ಹಾಗಲ್ಲ, ನಾವು ಡೈರೆಕ್ಟ್ ಆಗಿ ಅಡಿಕೆಯನ್ನ ಸೀಡ್ಲಿಂಗ್ಸ್ ನ ಪ್ಲಾಂಟ್ ಮಾಡ್ತೀವಿ. ಈ ಹದ ಮಾಡಿದ ಮಣ್ಣಿಗೂ ಹದ ಮಾಡಿದಂತ ಮಣ್ಣಿಗೂ ಕೂಡ ವ್ಯತ್ಯಾಸ ಇದೆ. ಈ ಒಂದು ಕೀಟ ಏನಿದೆ, ಈ ಹದ ಮಾಡಿದ ಮಣ್ಣಿಗೆ ತುಂಬಾ ಒಳಗಡೆ ಹೋಗ್ಲಿಕ್ಕೆ ತುಂಬಾ ಈಸಿಯಾಗಿ ಮೂವ್ ಆಗ್ತದೆ. ಯಾಕೆಂದ್ರೆ ಎಲ್ಲಾ ಪಾರ್ಟಿಕಲ್ ಮಣ್ಣಿನ ಒಂದು ಸೈಜ್ಗಳು ಏನಾಗ್ತವೆ, ಎಲ್ಲ ಲೂಸ್ ಆಗಿರ್ತದೆ ಮಣ್ಣು ಆಲ್ರೆಡಿ ಭತ್ತ ಬೆಳೆಯುವಂತ ಪ್ರದೇಶಗಳಲ್ಲಿ. ಸೊ ಹಾಗಾಗಿ ಲೂಸ್ ಆಗಿರುವಂತ ಸಂದರ್ಭದಲ್ಲಿ ಏನಾಗುತ್ತೆ, ಇದು ಒಳಗಡೆ ಹೊಕ್ಕಿ ತನ್ನ ಜೀವಿತಾವಧಿಯನ್ನಕ್ಕೆ ಸ್ಟಾರ್ಟ್ ಮಾಡ್ತದೆ. ಸೊ ಹಾಗಾಗಿ ಅಂತ ಮಣ್ಣಿನ ಪ್ರದೇಶಗಳಲ್ಲಿ ಈ ಒಂದು ತೀವ್ರತೆ ಜಾಸ್ತಿಯಾಗಿ ಕಾಣಿಸ್ಕೊಳ್ತದೆ. ಈಗ ಈ ಕೀಟವನ್ನ ಕಣ್ಣಿನಿಂದ ಅದು ನೋಡ್ಲಿಕ್ಕೆ ಸಿಗ್ತದ? ಪ್ರಾರಂಭಿಕ ಹಂತದಲ್ಲಿ ಇದು ಮಣ್ಣಿನ ಕೆಳಭಾಗದಲ್ಲಿ ಇದು ಎಲ್ಲ ತನ್ನ ಕೆಲಸಗಳನ್ನ ಕಾರ್ಯಗಳನ್ನು ನಿರ್ವಹಿಸುತ್ತಿರೋದ್ರಿಂದ ನಮಗೆ ಕಣ್ಣಿಗೆ ಅಷ್ಟು ಕಾಣಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಈ ಮಣ್ಣಿನ ಕೆಳಗಡೆ ಅಂದ್ರೆ ಸುಮಾರು 10-15 ಸೆಂಟಿಮೀಟರ್ ಕೆಳಗಡೆ ಇರ್ತದೆ ಇದು. ಆ ಕೆಳಗಡೆ ಕನಿಷ್ಠ 1 ಅಥವಾ 2 ಇಂಚು ಬೇರಿನ ಹಂಚಿನ ಪಕ್ಕದಲ್ಲಿ ಇದು ಯಾವಾಗಲೂ ಸಾಮಾನ್ಯವಾಗಿ ಕಾಣಿಸ್ಕೊಳ್ತದೆ. ಬಟ್ ಭೂಮಿಯ ಕೆಳಗಡೆ ಇರೋದ್ರಿಂದ ನಮ್ಮ ಕಣ್ಣಿಗೆ ಅಷ್ಟು ನೇರವಾಗಿ ಬೀಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮಗೆ ಯಾವ ರೀತಿ ನೋಡ್ತೀವಿ ಅಂತಂದ್ರೆ ಈಗ ಉದಾಹರಣೆಗೆ ನಮಗೆ ಯಾವುದೇ ಒಂದು ವೈರಸ್ ವೈರಸ್ ಇನ್ಫೆಕ್ಷನ್ ಆದ್ರೂ ಕೂಡ ನಮಗೆ ಜ್ವರ ಬಂದಾಗಲಷ್ಟೇ ನಮಗೆ ಗೊತ್ತಾಗುತ್ತೆ ನನಗೆ ಯಾವುದೋ ಒಂದು ವೈರಸ್ ಇನ್ಫೆಕ್ಷನ್ ಆಗಿದೆ ಅಂತ ಗೊತ್ತಾಗುತ್ತೆ, ಹೌದಲ್ವಾ? ನಮಗೆ ಟೆಂಪರೇಚರ್, ಬಾಡಿ ಟೆಂಪರೇಚರ್ ಜಾಸ್ತಿ ಆದಾಗಲೇ ಅದು ಒಂದು ಗುಣಲಕ್ಷಣಗಳನ್ನ ತೋರಿಸಬೇಕಾಗತ್ತೆ ಬಾಡಿ. ಹಾಗೆ ಇದರಲ್ಲೂ ಕೂಡ ಯಾವಾಗ ತೀವ್ರತೆ ಜಾಸ್ತಿ ಆಗತ್ತೆ ಆವಾಗ ಅಡಿಕೆ ಮರ ತನ್ನ ಗುಣಲಕ್ಷಣನ ತೋರಿಸಲಿಕ್ಕೆ ಅಂದ್ರೆ ನಿಧಾನವಾಗಿ ಏನಾಗುತ್ತೆ, ಪಚ್ಚೆ ಇರುವಂತ ಒಂದು ಎಲೆಗಳೆಲ್ಲ ನಿಧಾನವಾಗಿ ಹಳದಿ ಬಣ್ಣಕ್ಕೆ ಸ್ಟಾರ್ಟ್ ಆಗ್ತಿದೆ, ಮತ್ತೆ ತುಂಬಾ ಸೋಗೆಗಳೆಲ್ಲ ಓಪನ್ ಆಗಿ ಬಿಡೋದಿಲ್ಲ. ಯಾವ ನಾರ್ಮಲ್ ಆಗಿ ಯಾವ ರೀತಿ ಓಪನ್ ಆಗಿ ಸೋಗೆಗಳ ಬರ್ತವೋ ಅವೆಲ್ಲ ಓಪನ್ ಆಗಿ ಬರೋದಿಲ್ಲ, ಚಿಕ್ಕದಾಗ್ತದೆ ಅದ್ರ ರಂಧ್ರತೆ ಏನಿದೆ ಮೇಲ್ಗಡೆ ಅದು ಚಿಕ್ಕದಾಗತ್ತೆ, ಹಳದಿ ಇರಲಿಕ್ಕೆ ಸ್ಟಾರ್ಟ್ ಆಗತ್ತೆ, ಮರದ ತುದಿ ಏನಾಗುತ್ತೆ ತುಂಬಾ ಸಣ್ಣ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ಅವಾಗ ನಮಗೆ ಗೊತ್ತಾಗುತ್ತೆ ಈ ಒಂದು ಕೀಟದಿಂದ ಬರುವಂತಹ ಒಂದು ಪ್ರಮುಖ ಗುಣಲಕ್ಷಣಗಳು. ಸೊ ಅಂತ ಸಂದರ್ಭದಲ್ಲಿ ನಾವೇನ್ ಮಾಡಬೇಕಾಗತ್ತೆ ಅಂದ್ರೆ ಭೂಮಿಯ ಮಣ್ಣೆ ಸುಮಾರು 10-15 ಸೆಂಟಿಮೀಟರ್ ನಾವು ಅದನ್ನ ಓಪನ್ ಮಾಡಿ ನೋಡಿದಾಗ ಅದು ಬುಡದ ಅಂಚಿನಲ್ಲಿ ನಮಗೆ ಮರಿ ಹುಳುಗಳು ಕಾಣಿಸ್ಕೊಳ್ತವೆ. ಸಾಮಾನ್ಯವಾಗಿ ರೈತರ ಇದನ್ನ ಏನಂತ ಏನ್ ಕರೀತಾರೆ ಅಂದ್ರೆ ಗೊಣ್ಣೆ ಹುಳು ಅಂತ ಕರೀತಾರೆ. ಇದು ಸಿ ಆಕಾರದಲ್ಲಿ ಇರ್ತದೆ, ತುಂಬಾ ದಪ್ಪ ಇರ್ತದೆ. ರೇಷ್ಮೆ ಹುಳು ಹೇಗೆ ನೋಡ್ಲಿಕ್ಕೆ ಸೈಜ್ ಇದೆಯೋ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇರ್ತದೆ ಇದು. ಅದ ಇದ್ರ ಬಾಯಿ ಏನಿದೆ ತುಂಬಾ ಗಟ್ಟಿಯಾಗಿರ್ತದೆ. ಇದು ಸಾಮಾನ್ಯವಾಗಿ ಗೊಬ್ಬರಗಳಲ್ಲಿ ಜಾಸ್ತಿ ಇರ್ತದೆ ಈ ತರ ಹುಳುಗಳು. ಆದ್ರೆ ಕನ್ಫ್ಯೂಸ್ ಮಾಡ್ಕೋಬಾರ್ದು, ಅಲ್ಲಿ ಗೊಬ್ಬರದಲ್ಲಿ ಸಿಗುವಂತ ಹುಳುಗಳೇ ಬೇರೆ, ಇಲ್ಲಿ ಇರುವಂತಹ ಹುಳುಗಳು ಎರಡೂ ನೋಡ್ಲಿಕ್ಕೆ ಒಂದೇ ಇರಬಹುದು ಬಟ್ ಜಾತಿ ಬೇರೆ ಇರ್ತದೆ. ಈ ಗೊಬ್ಬರದಲ್ಲಿ ಬರುವಂತಹ ಹುಳುಗಳು ಈ ರೀತಿ ಬೇರಿಗೆ ತೊಂದರೆ ಕೊಡುದಿಲ್ಲ? ಸಾಮಾನ್ಯವಾಗಿ ಗೊಬ್ಬರದಲ್ಲಿ ಬರುವಂತ ಹುಳುಗಳು ಇದಕ್ಕೆ ಅಂಚಿನಲ್ಲಿ ಹಾಕಿದಾಗ ತೊಂದರೆ ಆಗುವಂತ ಸಹಜ ಇದ್ದೇ ಇರ್ತದೆ. ಯಾಕೆ ಅಂತಂದ್ರೆ ಈ ಒಂದು ಈಗ ಒಂದು ಕೀಟದಲ್ಲಿ ತುಂಬಾ ಹಂತಗಳು ಕರಿತೀವಿ ನಾವು. ಮೊಟ್ಟೆ ಬರುತ್ತೆ, ಮೊಟ್ಟೆಯಿಂದ ಮರಿ ಹುಳು ಆಗುತ್ತೆ, ಮರಿ ಹುಳುವಿಂದ ಕೋಶ ವ್ಯವಸ್ಥೆಗೆ ಹೋಗುತ್ತೆ, ಕೋಶ ವ್ಯವಸ್ಥೆಯಿಂದ ಪ್ರೌಢ ವ್ಯವಸ್ಥೆ ಅಂತ ಕರಿತೀವಿ, ಪ್ರೌಢ ವ್ಯವಸ್ಥೆಯಿಂದ ದುಂಬಿಯಾಗಿ ಆಚೆ ಬರುತ್ತೆ. ಆಚೆ ಬಂದಂತಹ ದುಂಬಿಗಳು ಏನು ಆಚೆ ಬಂದಿರ್ತವೆ ದುಂಬಿಗಳು ಇವೆಲ್ಲ ಎಲ್ಲಿ ಮೊಟ್ಟೆ ಇಡಬೇಕು, ಮತ್ತೆ ಮೊಟ್ಟೆ ಇಡುವಂತ ಜಾಗ ಹೇಗಿರುತ್ತೆ ಅಂತಂದ್ರೆ ಮೊಟ್ಟೆಯಿಂದ ಬರೀ ಬರುವಂತಹ ಮರಿಗಳಿಗೆ ನೇರವಾಗಿ ಆಹಾರ ಒದಗಿಸಬೇಕು ಅದಕ್ಕೆ. ಅಂತ ಜಾಗ ಯಾವುದು? ಗೊಬ್ಬರ ಅಷ್ಟೇ. ಹಾಗಾಗಿ ಈ ಪ್ರೌಢ ದುಂಬಿಗಳಲ್ಲಿ ಏನ್ ಮಾಡ್ತವೆ, ಈ ಗೊಬ್ಬರ ಸಂಗ್ರಹಣ ಮಾಡಿರ್ತಾರೋ ಅಲ್ಲಿ ಹೋಗಿ ಮೊಟ್ಟೆಗಳನ್ನ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಹೊರಗಡೆ ಬಂದಂತ ಮರಿಗಳು ನೇರವಾಗಿ ಸಿಗುವಂತ ಫುಡ್ ಯಾವ್ದು ಈಗ, ಅದಕ್ಕೆ ಗೊಬ್ಬರ ಅಷ್ಟೇ. ಗೊಬ್ಬರ ಮೊದಲು ಅದಕ್ಕೆ ನೇರ ಆಹಾರವಾಗಿರ್ತದೆ, ಗೊಬ್ಬರದ ನಂತರ ನಿಧಾನವಾಗಿ ಇದು ಮೂವ್ ಆಗಿ ಭೂಮಿಯ ಒಳಕ್ಕೆ ಹೋಗಿ ಅಕ್ಕಪಕ್ಕದಲ್ಲಿ ಯಾವ ಬೇರುಗಳು ಸಿಗುತ್ತೋ ಆ ಬೇರುಗಳಲ್ಲಿ ಹಾವಳಿ ಜಾಸ್ತಿ ಮಾಡುತ್ತೆ. ಸೊ ಹಾಗಾಗಿ ನಮ್ಮ ತೋಟ ಫಸ್ಟ್ ಇದರಿಂದ ಪ್ರಿವೆನ್ಷನ್ ಮಾಡೋದು ಹೇಗೆ ಅಂತಂದ್ರೆ, ಫಸ್ಟ್ ನಮ್ಮ ಗೊಬ್ಬರಗಳನ್ನ ಶೇಖರಣೆ ಮಾಡೋದನ್ನ ಅವಾಯ್ಡ್ ಮಾಡಬೇಕು. ಗೊಬ್ಬರಗಳ ಎಲ್ಲೆಂದಲ್ಲಿ ಹಾಗೆ ಹಾಕಬಾರದು, ಗೊಬ್ಬರಗಳನ್ನ ಸರಿಯಾದ ಪ್ರಮಾಣದಲ್ಲಿ ಎಲ್ಲಾ ಬೇರುಗಳಿಗೂ ಕೂಡ ಹಾಕಿ ಅದ್ರ ಮೇಲೆ ಮಣ್ಣಿನ ಜೊತೆ ಮಿಶ್ರಣ ಮಾಡಿದಾಗ ಈ ಒಂದು ಸಮಸ್ಯೆ ಕಂಡು ಬರಲ್ಲ. ಬಟ್ ಹಾಗೆ ಸಂಗ್ರಹಣೆ ಮಾಡಿ ಕನಿಷ್ಠ 3-4 ತಿಂಗಳು ಹಾಗೆ ಬಿಟ್ರೆ ಈ ಒಂದು ತೀವ್ರತೆ ಈ ಒಂದು ಕೀಟಗಳ ಹಾವಳಿ ಜಾಸ್ತಿ ಆಗುತ್ತೆ. ಈಗ ಮೊದಲನೇದಾಗಿ ಈ ಬೇರಿಗೆ ಇದರ ಹಾವಳಿ ಬಂತು ಅಂತ ಇಟ್ಕೊಳ್ಳಿ, ಬಂದ ಮೇಲೆ ಇದರ ಲಕ್ಷಣಗಳು ಕಾಣಿಸ್ಕೊಳ್ತವೆ, ಆಗ ಏನ್ ಮಾಡಬೇಕು? ಈ ಒಂದು ಬೇರು ಹುಳು ತಿನ್ನೋದಕ್ಕೆ ಸಮಸ್ಯೆ ಕಾಣಿಸ್ಕೊಂಡ ನಂತರ ನಮಗೆ ಮುಖ್ಯವಾಗಿ ಬರುವಂತದ್ದು ಎರಡು ರೀತಿಯಾದಂತ ಒಂದು ಪರಿಹಾರ ಮಾರ್ಗಗಳನ್ನ ಯೋಜನೆ ಮಾಡ್ಕೋಬೇಕಾಗತ್ತೆ. ಮೊದಲನೇದಾಗಿ ಇದಕ್ಕೆ ಬರುವುದಕ್ಕೂ ಮುಂಚೆನೆ ನಾವು ಸ್ವಲ್ಪ ಕೆಲವೊಂದು ಕಾರ್ಯಗಳನ್ನ ಮಾಡ್ಕೋಬೇಕಾಗತ್ತೆ. ಯಾವ್ಯಾವುದು ಅಂತಂದ್ರೆ, ಉದಾಹರಣೆಗೆ ಬೇವಿನ ಹಿಂಡಿ. ಗೊಬ್ಬರ ಯಾವಾಗ ಕೊಡ್ತಾ ಇದ್ದೀವೋ, ಈಗ ಹಟ್ಟಿ ಗೊಬ್ಬರ ಕೊಡ್ತೀವಿ, ಕೋಳಿ ಗೊಬ್ಬರ ಕೊಡುವಂತದ್ದು ಅಡಿಕೆಗೆ ಸಾಮಾನ್ಯವಾಗಿದೆ. ಈ ಹಟ್ಟಿ ಗೊಬ್ಬರ ಕೋಳಿ ಗೊಬ್ಬರ ಕೊಡುವ ಸಂದರ್ಭದಲ್ಲಿ ತಕ್ಕ ಮಟ್ಟಿಗೆ ಅಂದ್ರೆ ಅಟ್ಲೀಸ್ಟ್ ಕನಿಷ್ಠ 2-5 ಕೆಜಿ ಅಷ್ಟಾದ್ರೂ ಬೇವಿನ ಹಿಂಡಿನ ಒಂದು ಪ್ರತಿಯೊಂದು ಮರಕ್ಕೆ ಸ್ವಲ್ಪ ಅದ್ರ ಜೊತೆ ಮಿಶ್ರಣ ಮಾಡಿ ಹಾಕೋದ್ರಿಂದ ಈ ಒಂದು ಕೀಟದ ಹಾವಳಿ ತುಂಬಾ ಕಮ್ಮಿ ಆಗತ್ತೆ. ಯಾಕೆಂದ್ರೆ ಬೇವಿನ ಹಣ್ಣಲ್ಲಿ ಅಜಾದಿರಕ್ಟಿನ್ ಅಂತ ಒಂದು ಕೆಮಿಕಲ್ ಕಾಂಪೌಂಡ್ ಇರೋದ್ರಿಂದ ಆ ಒಂದು ಕಹಿ ಅನುಭವ ಕೊಡುತ್ತದೆ. ಎಲ್ಲಿ ಕಹಿ ಅನುಭವ ಕೊಡುತ್ತೋ, ಯಾಕೆಂದ್ರೆ ಇದಕ್ಕೆ ಗೊಬ್ಬರ ನೇರವಾಗಿ ಫುಡ್ ಆಗಿರೋದ್ರಿಂದ. ಸೊ ಆಗ ಪ್ರತಿಯೊಂದು ಬೇರುಗಳಲ್ಲೂ ಕೂಡ ಈ ಅಜಾದಿರಕ್ಟಿನ್ ಶೇಖರಣೆ ಆಗೋದ್ರಿಂದ ಈ ಹುಳುಗಳು ಯಾವ ಹುಳುಗಳು ಹೋಗಿ ಅಲ್ಲಿ ತಿನ್ನೋಕೆ ಸ್ಟಾರ್ಟ್ ಮಾಡುತ್ತೆ ಆಗ ಅದಕ್ಕೆ ಇಷ್ಟ ಆಗೋದಿಲ್ಲ, ಇಷ್ಟ ಆಗದೆ ಇರೋದು. ಮತ್ತೆ ಈ ಬೇವಿನ ಅಂಶದಲ್ಲಿ ಇನ್ನೊಂದು ಪ್ರಮುಖವಾದಂತ ಒಂದು ವಿಶೇಷತೆ ಏನು ಅಂತಂದ್ರೆ, ಇದು ರಾಸಾಯನಿಕ ಕೀಟನಾಶಕನಾಗೂ ಕೂಡ ಬಿಹೇವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಕೀಟನಾಶಕ ಕ್ವಾಲಿಟಿ ಇರೋದ್ರಿಂದ ಆ ಹುಳುಗಳು ತಿಂದಂತ ಸಂದರ್ಭದಲ್ಲಿ ಅದನ್ನ ಸಾಯುವ ಮಟ್ಟಕ್ಕೆ ಕರ್ಕೊಂಡು ಹೋಗುವಂತ ಒಂದು ಸಾಮರ್ಥ್ಯ ಇದರಲ್ಲಿ ಇದೆ. ಹಾಗಾಗಿ ಬೇವಿನ ಹಿಂಡಿ ಪ್ರಮುಖ ಪಾತ್ರ ವಹಿಸುತ್ತೆ. ನಾವು ತದನಂತರ ಈಗ ನಮ್ಮ ಸದ್ಯಕ್ಕೆ ನಾನು ಬೇವಿಂಡ ಸಿಗ್ಲಿಲ್ಲ, ನನಗೆ ನಾವು ಹಾಕ್ಲಿಕ್ಕೆ ಆಗಿಲ್ಲ, ಹಾಗೇನ್ ಮಾಡಬೇಕು? ಒಂದು ಜೈವಿಕ ನಾಶಕ ಅಂತ ಒಂದು ಅವೈಲೇಬಲ್ ಇದೆ, ಒಂದು ಕೀಟನಾಶಕ ಅಂತ ಕರಿತೀವಿ. ನಮ್ಮ ಒಂದು ಕರಾವಳಿ ಪ್ರದೇಶದಲ್ಲಿ ಪ್ರಮುಖವಾಗಿ ಅಡಿಕೆ ಬೆಳೆಯಲ್ಲಿ ಇದು ಭೂಮಿಯ ಒಳಗಡೆ ಇರೋದ್ರಿಂದ ನಾವು ಕೀಟನಾಶಕನ ಯೂಸ್ ಮಾಡೋದು ಬಳಕೆ ಮಾಡೋದು ಅಷ್ಟು ಸೂಕ್ತವಲ್ಲ. ಯಾಕೆಂದ್ರೆ ಹೆಚ್ಚಿನ ಮಳೆ ಪ್ರದೇಶ ಇರೋದ್ರಿಂದ ಬಿದ್ದಂತ ಮಳೆ ಸಂಗ್ರಹ ಹೋಗೋದಿಲ್ಲಿ, ಕೊನೆಗೆ ಬಂದು ಸೇರೋದು ನದಿಗಳಲ್ಲಿ ಅಥವಾ ಸಾಗರದಲ್ಲಿ. ನಾವು ಯಥೇಚ್ಛವಾಗಿ ಕೀಟನಾಶಕ ಬಳಕೆ ಮಾಡೋದ್ರಿಂದ ದುಷ್ಪರಿಣಾಮ ಯಾರಿಗೆ ಬೀಳುತ್ತದೆ? ಅಲ್ಲಿ ನದಿಯ ಸಂಕುಲಗಳಿಗೆ ಅಥವಾ ಸಾಗರದಲ್ಲಿ ಇರುವ ಒಂದು ಸಂಕುಲಗಳಲ್ಲಿ ದುಷ್ಪರಿಣಾಮ ಕಂಡು ಅಂದ್ರೆ ಇಟ್ಸ್ ಎ ಟೋಟಲಿ ಎನ್ವೈರಾನ್ಮೆಂಟಲ್ ಡ್ಯಾಮೇಜ್ ಅಂತ ನಾವು ಕರಿತೀವಿ. ಹಾಗಾಗಿ ನಮ್ಮ ಒಂದು ಸಂಸ್ಥೆಯಿಂದ ನಾವು ಆದಷ್ಟು ಕೀಟನಾಶಕ ಬಳಕೆ ಮಾಡೋದನ್ನ ಅವಾಯ್ಡ್ ಮಾಡಿ ಅಂತಾನೆ ಹೇಳ್ತೀವಿ. ಇದಕ್ಕೆ ಪರ್ಯಾಯವಾಗಿ ಏನಿದೆ ಹಾಗಾದ್ರೆ, ಒಂದು ಜೈವಿಕ ನಾಶಕ ಅಂತ ಕರಿತೀವಿ. ಅಂದ್ರೆ ಈ ಒಂದು ಕೀಟಕ್ಕೆ ನಮ್ಮ ಸಂಸ್ಥೆಯಿಂದನೇ ಬಿಡುಗಡೆ ಮಾಡಿರುವಂತಹ ಒಂದು ಜಂತುಹುಳ ಇದೆ. ಅದರ ಹೆಸರು ಎಂಟಮೋಪ್ಯಾಥೋಜೆನಿಕ್ ನೆಮಟೋಡ್ ಅಂತ ನಾವು ಕರಿತೀವಿ. ಅದು ಒಂದು ಜಂತುಹುಳು. ಈ ಒಂದು ಜಂತುಹುಳು ನಮ್ಮಲ್ಲಿ ನಮ್ಮ ಸಂಸ್ಥೆನಲ್ಲಿ ಸಿಪಿಸಿಆರ್ಐ ಕಾಸರಗೋಡಿನಲ್ಲಿ ಲಭ್ಯ ಇದೆ. ಒಂದು ಪ್ಯಾಕೆಟ್ ನಲ್ಲಿ ಬರುತ್ತೆ, 250 ml ಸಿಗುತ್ತೆ. ಇದನ್ನ 5 ಲೀಟರ್ನಲ್ಲಿ ನೀರಿನಲ್ಲಿ ಕರಗಿಸ್ಕೊಂಡು ಮಿಶ್ರಣ ಮಾಡಿ ಪ್ರತಿ ಒಂದು ಮರಕ್ಕೂ ಕೂಡ ಕನಿಷ್ಠ 1-1.5 ಲೀಟರ್ನಷ್ಟು ಆ ಒಂದು ಬುಡಕ್ಕೆ ಹಾಕೋದ್ರಿಂದ ಈ ಜಂತುಹುಳುಗಳು ತುಂಬಾ ಅಲ್ಲಿ ಲಕ್ಷಗಟ್ಟಲೆ ಜಂತುಹುಳು ಇರೋದ್ರಿಂದ ಆ ಜಂತುಹುಳು ಇದನ್ನ ಸರ್ಚ್ ಮಾಡ್ತವೆ. ಇದನ್ನ ಸರ್ಚ್ ಮಾಡ್ಕೊಂಡು ಹೋಗಿ ಎಲ್ಲೆಲ್ಲಿಯ ಸಮಸ್ಯೆ ಇದೆ ಆ ಹುಳುಗಳನ್ನ ಅದ್ರ ಮೇಲೆ ಅಟ್ಯಾಕ್ ಮಾಡಿ ಆ ಹುಳುಗಳನ್ನ ಸಾಯಿಸ್ಲಿಕ್ಕೆ ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ. ಈ ಜಂತುಹುಳುಗಳಿಂದ ಏನಾದರೂ ತೊಂದರೆಗಳು ಬರ್ತವೆ? ಇಲ್ಲ ಸರ್. ಇದು ಯಾಕೆಂದ್ರೆ ಈ ಪ್ರತಿಯೊಂದು ಜಂತುಹುಳುಗೂ ಕೂಡ ಅದರದ್ದೇ ಆದಂತಹ ಒಂದು ಸ್ಪೆಸಿಫಿಸಿಟಿ ಅಂತ ಕರಿತೀವಿ. ಈಗ ಈ ಜಂತುಹುಳುಗಳು ಕೀಟವನ್ನು ಬಿಟ್ಟು ಬೇರೆ ಯಾವುದೇ ರೀತಿಯಾದಂತಹ ಆರ್ಗನಿಸಮ್ ಸಂಕುಲಗಳಿಗೂ ಕೂಡ ಹಾನಿ ಮಾಡುವುದಿಲ್ಲ. ಆ ಒಂದು ಜಂತುಹುಳುಗೆ ಕೀಟ ಸಿಕ್ಕಿದ್ರೆ ಸಾಕದಿಕ್ಕೆ ಅದು ಮಲ್ಟಿಪ್ಲೈ ಆಗ್ಲಿಕ್ಕೆ. ಸೊ ಹಾಗಾಗಿ ಎಲ್ಲಿ ನೀವು ಹಾಕ್ತಿರೋ ನಮಗೆ ತುಂಬಾ ಹತೋಟಿಯಾಗಿ ಕಂಟ್ರೋಲ್ ಮಾಡ್ಕೊಳ್ಳಕ್ಕೆ ಸಾಧ್ಯವಾಗುತ್ತೆ. ಇದು ಯಾವುದ್ರಿಂದಲೂ ಕೂಡ ಅದನ್ನ ಹತೋಟಿ ಮಾಡಲಿಕ್ಕೆ ಆಗದಂತಹ ಪರಿಸ್ಥಿತಿಗಳು ಇರ್ತವ? ಒಮ್ಮೊಮ್ಮೆ ಏನಾಗತ್ತೆ ಅಂತಂದ್ರೆ, ನಾವು ಜಂತುಹುಳು ಹಾಕಿದಾಗ ಸಂದರ್ಭದಲ್ಲಿ ಇದಕ್ಕೆ ಕೀಟ ಲಭ್ಯವಾಗದೇ ಇದ್ದಾಗ ಆ ಸಮಯದಲ್ಲಿ ಇದಕ್ಕೆ ಕೀಟ ಸಿಗ್ಲಿಲ್ಲ. ಯಾಕಂದ್ರೆ ಜಂತುಹುಳು ಹಾಕಿದಾಗ ಕೆಲವು ಗಂಟೆಗಳ ಕಾಲ ಅದು ಸರ್ಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಆ ಟೈಮ್ನಲ್ಲಿ ಇದಕ್ಕೆ ಕೀಟ ಯಾವುದೇ ಒಂದು ಲಭ್ಯವಾಗದೇ ಇದ್ದಾಗ ಕಾರಣ ಏನಾಗುತ್ತೆ, ಸ್ಲೋ ಆಗಿ ಇದ್ರ ಎಫೆಕ್ಟಿವ್ನೆಸ್ ಏನಿದೆ ಕಮ್ಮಿ ಆಗ್ತಾ ಬರ್ತದೆ. ಸೊ ಕೆಲವೊಂದು ಪ್ರದೇಶ, ಏಕೆಂದ್ರೆ ಬಯಲು ಸೀಮೆ ಆಗಿರ್ಬೋದು, ಒಂದು ಈಗ ಬರಡು ಭೂಮಿಯಲ್ಲಿ ಕೆಲವೊಂದು ಇದ್ರ ಮಳೆ ಗುಡ್ಡಗಾಡು ಪ್ರದೇಶದಲ್ಲಿ ಮಾಯಿಶ್ಚರ್ ಇರೋದಿಲ್ಲ. ಯಾಕೆಂದ್ರೆ ಜಂತುಹುಳುಗಳು ಮೂವ್ ಆಗಬೇಕು ಅಂತಂದ್ರೆ ಮಣ್ಣಿನಲ್ಲಿ ಸ್ವಲ್ಪನಾದರೂ ಶೇಕಡ ತೇವಾಂಶ ಇರಬೇಕು ಮಣ್ಣಿನಲ್ಲಿ. ಎಲ್ಲಿ ಮಣ್ಣಿನಲ್ಲಿ ತೇವಾಂಶ ಇಲ್ಲವೋ ಅಲ್ಲಿ ಈ ಜಂತುಹುಳು ಕೆಲಸ ಕಮ್ಮಿ ಆಗುತ್ತೆ. ಈ ಜಂತುಹುಳುಗಳು ಕೆಲಸ ಮಾಡ್ತಿಲ್ಲ, ಜೊತೆಗೆ ತೀವ್ರತೆ ತುಂಬಾ ಸಿವಿಯರ್ ಆಗಿದೆ, ಜಾಸ್ತಿ ಆಗಿದೆ ಅನ್ನೋ ಸಂದರ್ಭದಲ್ಲಿ ನಾವು ಇನ್ವೇರಿಯಬಲ್ ಆಗಿ ಏನ್ ಮಾಡ್ತೀವಿ, ಕೀಟನಾಶಕರ ಬಳಕೆ ಮಾಡಲೇಬೇಕಾಗತ್ತೆ. ಸೊ ಅವಾಗ ಪರ್ಯಾಯವಾಗಿ ನಮಗೆ ತುಂಬಾ ಸೇಫ್ ಅಂತ ಒಂದು ಕೆಮಿಕಲ್ ಇರೋದಂತ ಅನ್ನೋದಾದ್ರೆ ಕ್ಲೋರೋಪೈರಿಫಾಸ್. ಯಾಕಂದ್ರೆ ಯಾವ ಕೀಟನಾಶಕ ಮಾಡಿದ್ರು ವಿಷ ಅಷ್ಟೇ, ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಅಟ್ಲೀಸ್ಟ್ ಇರೋ ಒಂದು ಕೀಟನಾಶಕಗಳಲ್ಲಿ ಬಳಕೆ ಮಾಡುವಂತಹದೊಂದು ಕೀಟನಾಶಕ ಯಾವುದು ಅಂತಂದ್ರೆ ಕ್ಲೋರೋಪೈರಿಫಾಸ್ ಅಂತ ನಾವು ಹೇಳ್ತೀವಿ. ಈ ಒಂದು ಕ್ಲೋರೋಪೈರಿಫಾಸ್ನ ಪ್ರತಿ ಲೀಟರ್ಗೆ 5-10 ml ಪ್ರತಿ ಲೀಟರ್ಗೆ ನಲ್ಲಿ ಕರಗಿಸಿ ಅದನ್ನ ಬೇರಿನಲ್ಲಿ ಹಾಕೋದ್ರಿಂದ ಈ ಒಂದು ಬೇರಿನ ಹುಳುಗಳ ಸಮಸ್ಯೆ ಕಮ್ಮಿ ಆಗುತ್ತೆ. ಈ ಬೇರಿಗೆ ಬರುವಂತ ಈ ಹುಳ ಬರೀ ಅಡಿಕೆಗೆ ಮಾತ್ರ ಬರುವಂತದ್ದು ಬೇರೆ ಇದಕ್ಕೂ ಬರುತ್ತೆ? ಇಲ್ಲ ಸರ್, ಬೇರೆ ಗಿಡಗಳಿಗೂ ಬರುತ್ತೆ. ಇದಕ್ಕೆ ಪರ್ಯಾಯ ಬೆಳೆಗಳಂತ ಬೇರೆ ಆದಂತ ಬೆಳೆ ಅಡಿಕೆ ಮರ ಸುತ್ತಮುತ್ತ ಬರುವಂತಹ ಈಗ ಬೇವಿನ ಮರಗಳಾಗಿರ್ಬೋದು, ಈ ಬೇವಿನ ಮರಗಳಲ್ಲೂ ಕೂಡ ಕೆಲವೊಮ್ಮೆ ಕಾಣಿಸ್ಕೊಳ್ತದೆ, ಮತ್ತೆ ಹರಳಿ ಮರಗಳಲ್ಲೂ ಕಾಣಿಸ್ಕೊಳ್ತದೆ, ಮತ್ತೆ ಕೆಲವೊಂದು ಕಾಡು ಮರಗಳು ಅಂತ ಏನ್ ಕರಿತೀವಿ ನೋಡಿ, ತುಂಬಾ ಅಡಿಕೆ ಸುತ್ತ ಯಾವ್ದಾದ್ರು ಕಾಡು ಮರಗಳು ಆ ತರ ಇದ್ರೂ ಕೂಡ ಸೊ ಅಂತ ಮರಗಳಲ್ಲೂ ಕೂಡ ಇದು ಕಾಣಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮತ್ತೆ ಜೊತೆಗೆ ಎಲ್ಲಾದ್ರೂ ಕೆಲವೊಂದು ಪಲ್ಸ್ ಬೆಳೆಗಳು ಅಂತ ಹೇಳಿ ದ್ವಿದಳ ಧಾನ್ಯಗಳಲ್ಲೂ ಕೂಡ ಇತ್ತು ಅಂತ, ದ್ವಿದಳ ಧಾನ್ಯಗಳಲ್ಲೂ ಈ ಒಂದು ಹುಳು ಆ ಒಂದು ಬೆಳೆಗೂ ಕೂಡ ಅಟ್ಯಾಕ್ ಮಾಡುವಂತಹ ಸಾಧ್ಯತೆ ಜಾಸ್ತಿ ಇರ್ತದೆ. ಒಂದು ಸಲ ಈ ಒಂದು ಹುಳು ಹಾವಳಿ ಸ್ಟಾರ್ಟ್ ಆದ್ಮೇಲೆ ನಿರ್ವಹಣೆ ಮಾಡಲಿಕ್ಕೆ ಸ್ವಲ್ಪ ಸಮಯ ತಗೊಳ್ತದೆ. ಈಗ ಬೇರೆ ಹುಳುಗಳು ಆದ್ರೆ ಏನಾಗತ್ತೆ ಅಂತಂದ್ರೆ, ನಾವು ಕಣ್ಣಿನಿಂದ ನೋಡ್ಬೋದು ಕಂಟ್ರೋಲ್ ಆಗಿದೆಯಾ ಅಥವಾ ಇಲ್ಲ ಅಂತ. ಇದು ಮಣ್ಣಿನ ಒಳಗಡೆ ಇರೋದ್ರಿಂದ ಪ್ರತಿ ಸಲ ನಾವು ಮಣ್ಣಿನ ತೆಗೆದು ಟೆಸ್ಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಒಮ್ಮೆ ನಾವು ಹತೋಟಿ ಕ್ರಮ ಸ್ಟಾರ್ಟ್ ಮಾಡಿದ್ಮೇಲೆ ಇದು ಕಂಟಿನ್ಯೂಸ್ ಆಗಿ ನಾವು ಅಟ್ಲೀಸ್ಟ್ ಕನಿಷ್ಠ 2 ವರ್ಷಗಳ ತನಕನು ಅದೇ ಮಾದರಿಯಲ್ಲಿ ನಾವು ಹತೋಟಿ ಕ್ರಮವನ್ನು ಅನುಸರಿಸಬೇಕಾಗುತ್ತೆ. ಯಾವಾಗ ಈ ಮಾದರಿ ಕ್ರಮಗಳನ್ನು 2 ವರ್ಷ ಅನುಸರಿಸ್ತೀವೋ ಆವಾಗ ನಮಗೆ ಒಂದು ನಂಬಿಕೆ ಬರುತ್ತೆ, ಒಂದು ಕಾನ್ಫಿಡೆನ್ಸ್ ಬರುತ್ತೆ, ನಮ್ಮ ಒಂದು ಜಾಗದಲ್ಲಿ ಈ ಒಂದು ಸಮಸ್ಯೆನ ಈಗ ನಾವು ತಕ್ಕ ಮಟ್ಟಿಗೆ ಹತೋಟಿ ಮಾಡಿದ್ದೀವಿ ಅಂತ. ಒಮ್ಮೆ ಕ್ಲಿಯರ್ ಆದಂತಹ ಸಂದರ್ಭದಲ್ಲಿ ಇದು ಬರುವಂತಹ ಸಾನ್ಸಸ್ ಸ್ವಲ್ಪ ಕಮ್ಮಿ ಇರ್ತದೆ. ಮುಂಜಾಗ್ರತೆಯಾಗಿ ನಾವು ಸ್ವಲ್ಪ ಅದಕ್ಕೆ ಬೇಕಾದಂತಹ ಒಂದು ಕೆಲವೊಂದು ಮುಂಜಾಗ್ರತೆ ಕ್ರಮಗಳನ್ನು ಕೂಡ ವಹಿಸ್ಕೋಬೇಕಾಗುತ್ತೆ. ಉದಾಹರಣೆಗೆ ನಾವು ಹೇಳಿದಾಗ ಎಲ್ಲೆಂದಿರಲಿ ನಾವು ಗೊಬ್ಬರಗಳನ್ನು ಹರಡುವಾಗಿಲ್ಲ, ಇಟ್ಟು ಸಂಗ್ರಹ ಮಾಡೋಗಿಲ್ಲ, ತಂದ ನಂತರ ಕನಿಷ್ಠ 2 ಅಥವಾ 3 ತಿಂಗಳೊಳಗಡೆ ಅದನ್ನ ಬೇರುಗಳಿಗೆ ಒದಗಿಸ್ಬಿಡಬೇಕು ಆಗತ್ತೆ. ಇಲ್ಲಿ ಇದಲ್ಲದೆ ಮತ್ತೆ ಯಾವ ರೀತಿಯ ಕೀಟಗಳು ಬರ್ತವೆ ಸರ್? ಇದಾದ ನಂತರ ಬರುವಂತಹ ಕೀಟಗಳು ಯಾವುದು ಅಂತಂದ್ರೆ, ಒಂದು ತಿರಿತಿಗಣೆ ಅಂತ ಕರಿತೀವಿ, ಒಂದು ತಿರಿತಿಗಣೆ ಆಗಿರ್ಬೋದು, ಇನ್ನೊಂದು ಪೆಂತಿ ಕೀಟ ಅಂತ ಕರಿತೀವಿ, ಮತ್ತೆ ತದನಂತರ ಬರುವಂತಹ ಕೀಟಗಳು ನುಸಿ ಕೀಟಗಳು ಅಂತ ಹೇಳ್ತೀವಿ. ಈ ಒಂದು ಕೀಟಗಳು ತನ್ನದೇ ಆದಂತಹ ಒಂದು ವರ್ಷದ ಕ್ಯಾಲೆಂಡರ್ ತಗೊಂಡ್ರೆ ತನ್ನ ಆ ಒಂದು ವರ್ಷದ ಕ್ಯಾಲೆಂಡರ್ ಅಲ್ಲಿ ಪ್ರತಿ ಒಂದು ಹಂತದಲ್ಲಿ ಇದು ಕಾಣಿಸ್ಕೊಳ್ತಾ ಹೋಗ್ತದೆ. ಉದಾಹರಣೆಗೆ ನಾವು ತಿರಿತಿಗಣೆ, ಇದನ್ನ ಇಂಗ್ಲಿಷ್ ನಲ್ಲಿ ನಾವು ಸ್ಪಿಂಡಲ್ ಬಗ್ ಅಂತ ಕರಿತೀವಿ. ತಿರಿ ಅನ್ನೋದಾದ್ರೆ ಅಡಿಕೆನಲ್ಲಿ ತಿರಿ ತುಂಬಾನೇ ಪ್ರಮುಖ ಪಾತ್ರ ವಹಿಸ್ತದೆ. ಇದು ಬೇರೆ ಎಲ್ಲೂ ಕೂಡ ಅಟ್ಯಾಕ್ ಮಾಡೋದಿಲ್ಲ. ಈ ಒಂದು ಹುಳು ತಿರಿಯಲಲ್ಲಿ ಮಾತ್ರ ಯಾವಾಗಲೂ ಕೂಡ ಶೇಖರಣೆಯಾಗಿರ್ತದೆ. ಈ ಒಂದು ಹುಳು ಸೂರ್ಯನ ಬೆಳಕಿಗೆ ಅಷ್ಟು ಇಷ್ಟಪಡಲ್ಲ, ಹಾಗಾಗಿ ಸೂರ್ಯನ ಬೆಳಕು ಎಲ್ಲೆಲ್ಲಿ ಇರುತ್ತದೋ ಅಲ್ಲಿಗೆ ಹೋಗ್ಲಿಕ್ಕೆ ಇಷ್ಟ. ಯಾಕಂದ್ರೆ ಸೂರ್ಯ ಬೆಳಕು ಇದಕ್ಕೆ ಬಿದ್ದರೆ ಇದ್ರ ಜೀವಿತಾವಧಿ ಏನಿದೆ ಇದು ಕಮ್ಮಿ ಆಗ್ತಾ ಹೋಗ್ತದೆ. ಹಾಗಾಗಿ ಯಾವಾಗಲೂ ಕೂಡ ತಿರಿ ಒಳಗಡೆ ಹೌತ್ಕೊಂಡೇ ಇರ್ತದೆ, ಒಳಗಡೆನೆ ಹೌತ್ಕೊಂಡು ಒಳಗಡೆನೆ ಇರ್ತದೆ, ಒಳಗಡೆನೆ ಇದ್ದು ಅದ್ರ ತಿರಿ ತುಂಬಾ ಮೃದುವಾದ ಭಾಗವಾಗಿರೋದ್ರಿಂದ ಅಲ್ಲಿ ಇದರಲ್ಲಿ ಒಂದು ಸೂಜಿಯಂತಹ ಒಂದು ಬಾಯಿನಲ್ಲಿ ಸೂಜಿಯಂತಹ ಒಂದು ಅಂಶವಿರುತ್ತದೆ. ಸೊ ಅದರಿಂದ ಚುಚ್ಚಿ ಇದು ರಸನ ಹೀರ್ಕೊಳ್ತಾ ಹೋಗ್ತದೆ. ಈ ರಸ ಹೀರಿದ ಭಾಗದಲ್ಲಿ ಏನಾಗುತ್ತೆ, ನಮಗೆ ಕಂದು ಮಚ್ಚಿ ಅಂತ ಮಚ್ಚೆಗಳೆಲ್ಲ ಡೆವಲಪ್ ಆಗ್ತಾ ಹೋಗ್ತದೆ. ಯಾವಾಗ ತಿರಿಯಿಂದ ಬಂದಂತಹ ಒಂದು ಸೋಗೆಗಳೆಲ್ಲ ಕಪ್ಪು ಬಣ್ಣಕ್ಕೆ ತಿರುಗ್ತದೆ. ಕಪ್ಪು ಬಣ್ಣಕ್ಕೆ ತಿರುಗಿದಾಗ ಅದು ನಮಗೆ ನೋಡ್ಲಿಕ್ಕೆ ಏನಿಸುತ್ತೆ, ಯಾವುದೋ ರೋಗ ಬಂದಿರಬಹುದು ಅಂತ ಅನಿಸುತ್ತೆ. ಅದು ರೋಗ ಅಲ್ಲ, ಆ ಕಪ್ಪು ಮಚ್ಚೆಗಳು ಯಾವುದರಿಂದ ಆಗಿದೆ ಅಂದ್ರೆ ಈ ತಿರಿ ತಿಗಣೆಯಿಂದ ಆಗಿರುವಂತಹ ಒಂದು ಸಮಸ್ಯೆ ಆಗಿರ್ತದೆ. ಸೊ ಇದಕ್ಕೆ ಹತೋಟಿ ಕ್ರಮ ಯಾವ ರೀತಿ ಮಾಡಬಹುದು ಅನ್ನೋದಾದ್ರೆ, ನಾವು ಇದಕ್ಕೆ ಬೇರೆ ರೀತಿಯಾದಂತಹ ಹತೋಟಿ ಕ್ರಮ ಯಾವುದೂ ಇಲ್ಲ ಸರ್ ಇಲ್ಲಿ, ಎಕ್ಸೆಪ್ಟ್ ಕೀಟನಾಶಕ ಬಳಕೆ. ಕೀಟನಾಶಕ ಬಳಕೆಯಲ್ಲಿ ಎರಡು ರೀತಿಯಾದ, ಒಂದು ರಾಸಾಯನಿಕ ಕೀಟನಾಶಕ, ಒಂದು ಜೈವಿಕ ಕೀಟನಾಶಕ ಅಂತ ನಾವು ಕರಿಬೇಕಾಗುತ್ತೆ. ಮುಖ್ಯವಾಗಿ ಈ ಒಂದು ತಿರಿತಿಗಣೆ ಹಾವಳಿ ಸ್ವಲ್ಪ ಮಟ್ಟಿಗೆ ಇದೆ ಅಂದ್ರೆ ತುಂಬಾ ಜಾಸ್ತಿ ಇಲ್ಲ, ಎಲ್ಲಾ ಕಡೆ ಇಲ್ಲ. ನಮ್ಮ ತೋಟದಲ್ಲಿ ಒಂದು 10 ಗಿಡ ಅಥವಾ 20 ಗಿಡ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಇದೆ ಅನ್ನೋದಾದ್ರೆ, ನಾವು ಬೇವಿನ ಎಣ್ಣೆನ ಯೂಸ್ ಮಾಡಬೇಕಾಗತ್ತೆ. ಬೇವಿನ ಎಣ್ಣೆ ಪ್ರತಿ ಒಂದು ಲೀಟರ್ ನೀರಿಗೆ ಕನಿಷ್ಠ 5-10 ml ಮಿಶ್ರಣ ಮಾಡಿ ಸಿಂಪಡಣೆ ಮಾಡೋದ್ರಿಂದ ಈ ಒಂದು ಹುಳುಗಳ ಸಮಸ್ಯೆ ಕಮ್ಮಿ ಆಗುತ್ತೆ. ಯಾವಾಗ ಇದರ ತೀವ್ರತೆ ಜಾಸ್ತಿ ಆಗುತ್ತೆ ಆವಾಗ ನಾವು ರಾಸಾಯನಿಕ ಕೀಟನಾಶಕನ ಬಳಕೆ ಮಾಡಬೇಕಾಗತ್ತೆ. ಆ ಒಂದು ರಾಸಾಯನಿಕ ಕೀಟನಾಶಕ ಥಯೋಮೆಥಾಕ್ಸಮ್ ಅಂತ ನಾವು ಕರಿತೀವಿ. ಥಯೋಮೆಥಾಕ್ಸಮ್ ಎಲ್ಲಾ ಒಂದು ಅಂಗಡಿಗಳಲ್ಲೂ ಕೂಡ ಲಭ್ಯವಿರುತ್ತದೆ. ಈ ಒಂದು ಥಯೋಮೆಥಾಕ್ಸಮ್ ನ 0.5 gram 1 liter ಮಿಶ್ರಣ ಮಾಡಿ ಅದನ್ನ ಸಿಂಪಡಿಸೋದ್ರಿಂದ ಈ ಒಂದು ಕೀಟಗಳ ಸಮಸ್ಯೆ ತುಂಬಾ ಕಮ್ಮಿ ಆಗ್ತದೆ. ಯಾಕೆಂದ್ರೆ ಈ ಕೀಟ ಏನಾಯ್ತದೆ, ವರ್ಷ ಪೂರ್ತಿ ಕಾಣಿಸ್ಕೊಳ್ಳುವಂತ ಕೀಟ ಇದು. ಇದಕ್ಕೆ ಇದು ಇದರದೇ ಆದಂತಹ ಒಂದು ವಿಂಡೋ ಇಲ್ಲ, ಈ ಎಸ್ಪೆಷಲಿ ಈ ಒಂದು ತಿರಿತಿಗಣೆ ಕೀಟಕ್ಕೆ ವರ್ಷ ಪೂರ್ತಿ ಕಾಣಿಸ್ಕೊಳ್ತದೆ. ಹಾಗಾಗಿ ಇದನ್ನ ಸ್ವಲ್ಪ ಪ್ರತಿ ಒಂದು 2 ತಿಂಗಳು 1-3 ತಿಂಗಳಿಗೊಮ್ಮೆ ನೋಡ್ತಾ ಹೋಗ್ತು ಅಂತಂದ್ರೆ ಇದ್ರ ಹಾವಳಿ ಮುಂಜಾಗ್ರತೆಯಾಗಿ ನಾವು ಸ್ವಲ್ಪ ಮಾನಿಟರಿಂಗ್ ಮಾಡಬೇಕಾಗತ್ತೆ. ಈ ಒಂದು ಕೀಟ ಏನಿದೆ ಅಂದ್ರೆ ಸಸಿ ಮಡಿಯಿಂದ 6 ವರ್ಷಗಳ ತನಕ ಅಷ್ಟೇ ಕಾಣಿಸ್ಕೊಳ್ತದೆ ಸರ್. ಒಮ್ಮೆ 6-7 ವರ್ಷ ಮುಗಿದ ನಂತರ, ಕ್ರಾಸ್ ಆದ ನಂತರ ಈ ಒಂದು ಕೀಟದ ಹಾವಳಿ ಕಮ್ಮಿ ಆಗ್ತದೆ. ಯಾಕೆಂದ್ರೆ ತಿರಿ ಏನಾಗ್ತದೆ, ತಿರಿ ಸ್ವಲ್ಪ ಬಲಿತಾ ಹೋಗ್ತದೆ. ತಿರಿ ಎಲ್ಲಿ ತನಕ ಸ್ವಲ್ಪ ಸಾಫ್ಟ್ನೆಸ್ ಸಿಗ್ತಾವೋ, ಎಲ್ಲಿವರೆಗೂ ಸಾಫ್ಟ್ ಅಂತ ಇರ್ತದೆ, ಮೃದು ಭಾಗ ಸಿಗ್ತಾ ಹೋಗ್ತದೆ, ಅಲ್ಲಿವರೆಗೂ ಇದ್ರ ಹಾವಳಿ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ 6 ವರ್ಷ ಕಳೆದ ನಂತರ ತೊಂದರೆ ಇಲ್ಲ, ಅದರ ತಾನೇ ಅದು ಮುಗ್ದೋಗತ್ತೆ. ಹಾಗೆ ಅಲ್ಲಿವರೆಗೂ ನಾವು ಸ್ವಲ್ಪ ಪ್ರೊಟೆಕ್ಟ್ ಮಾಡೋದು ನಮ್ಮ ಕರ್ತವ್ಯ ಆಗಿರ್ತದೆ. ಮತ್ತೆ ನೀವು ಇನ್ನೊಂದು ಪೆಂದಿ ಕೀಟ ಅಂತ ಹೇಳಿದ್ರಿ. ಹೌದು, ಪೆಂತಿಕೀಟ ಒಂದು, ಇದು ಕೂಡ ರಸ ಇರುವಂತ ಒಂದು ಕೀಟ ಸರ್. ಇದು 2018 ಆಚೆಗೆ ನೋಡೋದಾದ್ರೆ ಇದ್ರ ಹಾವಳಿ ತುಂಬಾ ಜಾಸ್ತಿ ಆಗಿದೆ. ಇದು ಹೊಸ ಕೀಟ ಅಂತ ಏನೂ ಅಲ್ಲ, ತುಂಬಾ ಹಳೆ ಕೀಟನೆ, ಬಟ್ 2018 ಇದ್ರ ಹಾವಳಿ ಜಾಸ್ತಿ ಆಗಿದೆ. ಕಾರಣ ಇಷ್ಟೇ, ವಾತಾವರಣದಲ್ಲಿ ಟೆಂಪರೇಚರ್ ವ್ಯತ್ಯಾಸ ಆದಷ್ಟು ಕೂಡ ಈ ಕೀಟದ ಹಾವಳಿಗಳು ಕೂಡ ಅದೇ ರೀತಿಯಾಗಿ ವ್ಯತ್ಯಾಸ ಆಗ್ತಾ ಹೋಗ್ತದೆ. 2018 ಆಚೆ ನೋಡೋದಾದ್ರೆ ಸ್ವಲ್ಪ ನಮ್ಮ ವಾತಾವರಣದಲ್ಲಿ ಟೆಂಪರೇಚರ್ ವ್ಯತ್ಯಾಸ ಆಗ್ತಾ, ಹೌದು, ಹೆಚ್ಚಿಗೆ ಆಗ್ತಾ ಇದೆ. ಸೊ ಹಾಗಾಗಿ 2018 ಆಚೆಗೆ ಈ ಒಂದು ಸಮಸ್ಯೆ ಉಲ್ಬಣಗೊಂಡಿದೆ, ತುಂಬಾ ಸಿಕ್ಕಾಪಟ್ಟೆಯಾಗಿ ಜಾಸ್ತಿ ಆಗಿದೆ. ಈ ಕೀಟ ಬರೋದು ಯಾವಾಗ ಅಂತಂದ್ರೆ ಹೈಯೆಸ್ಟ್ ಟೆಂಪರೇಚರ್ ಯಾವಾಗ ಅಂದ್ರೆ ವಾತಾವರಣದಲ್ಲಿ ಉಷ್ಣಾಂಶ ಯಾವಾಗ ಜಾಸ್ತಿ ಆಗುತ್ತೆ ಆ ಟೈಮ್ನಲ್ಲಿ ಮಾತ್ರ ಈ ಕೀಟ ಬರುತ್ತೆ. ಅಂದ್ರೆ ಫೆಬ್ರವರಿ ತಿಂಗಳಿಂದ ಮೇ ಕೊನೆ ಅಥವಾ June 1 ಅಂದ್ರೆ ಎಲ್ಲಿವರೆಗೂ ಮಳೆ ಬರುವಂತ ಸಂದರ್ಭ ಬರ್ತದೋ ಅಲ್ಲಿವರೆಗೂ ಕೂಡ, ಫೆಬ್ರವರಿಯಿಂದ ಜೂನ್ ವರೆಗೂ ಕೂಡ ಈ ಕೀಟ ಕಾಣಿಸ್ಕೊಳ್ತದೆ. ಅಂದ್ರೆ ಈ ಕೀಟ ಏನು ಅಂತಂದ್ರೆ ಬರೀ ಕಾಯಿನಷ್ಟೇ ತಿಂತದೆ, ಬೇರೆ ಎಲ್ಲೂ ಹೋಗಲ್ಲ, ಬೇರುಗಳಿಗೆ ಹೋಗಲ್ಲ, ಸೋಗೆಗಳಿಗೆ ಹೋಗಲ್ಲ, ಕಾಂಡಗಳಿಗೆ ಹೋಗಲ್ಲ, ಬರೀ ನಮ್ಮ ಪಿಂಗಾರದಲ್ಲಿ ಮಾತ್ರ ಕಾಣಿಸ್ಕೊಳ್ತದೆ. ಈ ಪಿಂಗಾರದಲ್ಲಿ ಈಗ ಫೆಬ್ರವರಿನಲ್ಲಿ ಸ್ವಲ್ಪ ಕಾಯಿ ಕಟ್ಟುವಂತ ಸಂದರ್ಭ. ಸೊ ಹಾಗಾಗಿ ಫೆಬ್ರವರಿಯಿಂದ ಸ್ಟಾರ್ಟ್ ಆಗ್ತದೆ, ಜೂನ್ ಅವರು ಕೂಡ ಕಾಣಿಸ್ಕೊಳ್ತದೆ. ಹೇಗೆ ಹಾವಳಿ ಮಾಡ್ತದೆ ಅಂತಂದ್ರೆ ಈ ಕಾಯಿಗಳನ್ನ, ಅಂದ್ರೆ 2.5 ತಿಂಗಳು ಪ್ರಾಯ ಏನಿದೆ ಅಂತ ಕಾಯಿಗಳನ್ನ ಜಾಸ್ತಿ ಪ್ರಿಫರೆನ್ಸ್ ಮಾಡ್ತದೆ ಈ ಒಂದು ಕೀಟ. ಯಾವ ಒಂದು ಕಾಯಿ 2.5 ತಿಂಗಳು ಪ್ರಾಯ ಕಳೆದಿದೆ ಅಂತದಕ್ಕೆ ಅಟ್ಯಾಕ್ ಮಾಡೋದು ಸ್ವಲ್ಪ ಕಮ್ಮಿ. ಯಾಕೆಂದ್ರೆ ಅದು ಬಲ್ತಿದೆ, ಮೃದುವಾದ ಕಾಯಿ ಸಿಗುತ್ತೋ ಅಲ್ಲಿಗೆ ಇದ್ರ ಸೂಜಿಯಂತಹ ಒಂದು ಮೋತಿ ಇರುತ್ತೆ, ಇದಕ್ಕೆ ಚುಚ್ಚಿ ರಸ ಎಲ್ಲಾನು ಹೀರ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹೀರ್ಕೊಂಡಂತ ಭಾಗದಲ್ಲಿ ಒಳಗಡೆ ಏನ ನಮ್ಮ ಕಾಯಿನಲ್ಲಿ ತಿರುಳು ಏನಿರುತ್ತೆ, ಆ ತಿರುಳಲ್ಲಿ ಅದ್ರ ಬಲ ಕಮ್ಮಿ ಆಗ್ತಾ ಹೋಗ್ತದೆ. ಸೊ ಬಲ ಕಮ್ಮಿ ಆಗೋದ್ರಿಂದ ಅಲ್ಲಿ ಇಟ್ಕೊಳ್ಳಿಕ್ಕೆ ಶಕ್ತಿ ಸಿಗೋಲ್ಲ. ಅದಕ್ಕೆ ಯಾವ ಕಾಯಿ ಇದು ರಸ ಹೀರ್ತದೋ ಆ ಕಾಯಿ ಸ್ವಲ್ಪ ಮೃದುವಾಗ್ತದೆ, ಮೃದುವಾಗಿ ಆ ಕಾಯಿಗಳು ಬೀಳ್ತಾ ಹೋಗಿ ಸ್ಟಾರ್ಟ್ ಮಾಡುತ್ತೆ. ಒಂದು ಕೀಟ ಪ್ರತಿದಿನಕ್ಕೆ ಕನಿಷ್ಠ 10 ಕಾಯಿಗಳನ್ನ ಉದುರಿಸುವಂತ ಒಂದು ಕೆಪಾಸಿಟಿನ ಹೊಂದಿದೆ. ಹಾಗಾಗಿ ಇದ್ರ ಹಾವಳಿ ಹೇಗ್ ಗೊತ್ತಾಗತ್ತೆ ರೈತರಿಗೆ ಅನ್ನೋದಾದ್ರೆ, ಯಾವಾಗ ಕಾಯಿ ಬೀಳಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಎಸ್ಪೆಷಲಿ ಸಮ್ಮರ್ ಮಂತ್ ಬೇಸಿಗೆ ಕಾಲದಲ್ಲಿ ಕಾಯಿ ಬೀಳಲಿಕ್ಕೆ ಸ್ಟಾರ್ಟ್ ಆಗತ್ತೆ ನೋಡಿ, ಆ ಟೈಮ್ನಲ್ಲಿ ನಾವು ಅದನ್ನ ಬಿದ್ದಂತ ಕಾಯಿಗಳನ್ನ ಕಟ್ ಮಾಡಿ ಓಪನ್ ಮಾಡಿ ನೋಡಿದ್ರೆ ಒಳಗಡೆ ಇರುವಂತಹ ತಿರುಳು ಕಂದು ಬಣ್ಣಕ್ಕೆ ಕನ್ವರ್ಟ್ ಆಗಿರ್ತದೆ. ಅಂತ ಕಾಯಿಗಳು ಈ ಒಂದು ತೀವ್ರತೆಗೆ ಒಳಗೊಂಡಿದೆ ಅಂತ ನಮಗೆ ಗೊತ್ತಾಗತ್ತೆ. ಯಾಕೆಂದ್ರೆ ಎಲ್ಲಾ ಟೈಮ್ನಲ್ಲೂ ಕಾಯಿ ಬೀಳ್ತಿದೆ ಅಂತಂದ್ರೆ ಬೆಂತಿಕೀಟನೆ ಮಾಡಿದೆ ಅಂತ ಅರ್ಥ ಅಲ್ಲ. ಕಾಯಿ ಬೀಳೋದಕ್ಕೆ 3 ರೀತಿ ಕಾರಣಗಳಿದೆ. ಒಂದು, ಕೀಟ ಮತ್ತು ರೋಗಗಳ ಹಾವಳಿಯಿಂದ ಕಾಯಿ ಬೀಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ. 2ನೇದು ಪೋಷಕಾಂಶಗಳ ನಿರ್ವಹಣೆ ಕಮ್ಮಿ ಆಗಿದೆ, ಎಸ್ಪೆಷಲಿ ಪೊಟ್ಯಾಸಿಯಂ. ಪೊಟ್ಯಾಸಿಯಂ ಕಂಟೆಂಟ್ ಕಮ್ಮಿ ಆದಾಗಲೂ ಕೂಡ ಕಾಯಿಗಳನ್ನ ಬೀಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ. 3ನೇದು ತಾಯಿ ಮರದ ಆಯ್ಕೆ. ತಾಯಿ ಮರ ಹೇಗಿತ್ತು ಅದೇ ರೀತಿ ಗುಣಲಕ್ಷಣಗಳು ಕೂಡ ಮರಗಳಿಗೆ ಬಂದಿರ್ತದೆ. ಈಗ ಎಲ್ಲ ಬಿಟ್ಟಂತ ಕಾಯಿಗಳಲ್ಲೇ ತಾಯಿ ಮರ ಇಟ್ಕೊಳ್ಳೋದಿಲ್ಲ, ಕನಿಷ್ಠ 80-85% ಅಷ್ಟೇ ಶೇಕಡ ಅದನ್ನ ಇಟ್ಕೊಳ್ಳುತ್ತೆ. ಇನ್ನು 15% ಅದು ಸ್ವಾಭಾವಿಕವಾಗಿ ಬೀಳಲಿಕ್ಕೆ ಸ್ಟಾರ್ಟ್ ಆಗಿ, ಮೊದಲು ತಾಯಿ ಮರ ತನ್ನ ಆರೋಗ್ಯ ಕಾಪಾಡ್ಕೋಬೇಕು, ನಂತರ ತನ್ನ ಮಕ್ಕಳನ್ನ ಕಾಪಾಡ್ಕೊಳ್ತದೆ. ಆ ಒಂದು ಉದ್ದೇಶದಿಂದ ಬಿಟ್ಟಂತ ಎಲ್ಲಾ ಕಾಯಿಗಳು ಪಿಂಗರದಲ್ಲಿ ಇರುವುದಿಲ್ಲ. ಪೆಂತಿಕೀಟ ಹೇಗೆ ಗೊತ್ತಾಗತ್ತೆ, ಕಟ್ ಮಾಡಿದ ನಂತರ ಒಳಗಡೆ ಕಂದು ಬಣ್ಣಕ್ಕೆ ಟರ್ನ್ ಆಗಿದ್ರೆ ಇದು ಪೆಂತಿಕೀಟದ ಹಾವಳಿ ಅಂತ ಗೊತ್ತಾಗತ್ತೆ, ಮತ್ತೆ ಅದ್ರ ಚುಚ್ಚಿದಂತ ಒಂದು ಕಪ್ಪು ಬಣ್ಣದ ಮಾರ್ಕ್ ನಮಗೆ ಈಚೆಯಿಂದ ಹೊರಗಡೆಯಿಂದ ಗೊತ್ತಾಗುತ್ತೆ. ಸೊ ಇದು ಇದರಂತ ಐಡೆಂಟಿಫೈ ಮಾಡಬಹುದಂತ ಒಂದು ಸುಲಭ ವಿಧಾನ. ಸೊ ಇನ್ನೆರಡು ಭಾಗಗಳು ಪೋಷಕಾಂಶ ಅಥವಾ ತಾಯಿ ಮರದ ಲಕ್ಷಣಗಳಿಂದ ಬಿದ್ದಿರುವಂತಹ ಕಾಯಿಗಳನ್ನ ಕಟ್ ಮಾಡಿ ನೋಡೋದಾದ್ರೆ ಒಳಗಡೆ ಕಂದು ಬಣ್ಣ ಇರೋದಿಲ್ಲ, ಅದು ತಿರುಳು ಬಿಳಿಯಾಗೇ ಇರುತ್ತದೆ. ಸೊ ಹಾಗೆ ಇದನ್ನ ನಾವು ಡಿಫ್ರೆನ್ಶಿಯೇಟ್ ಮಾಡಬಹುದು, ಯಾವ ಕಾರಣಕ್ಕೆ ನಮ್ಮ ಕಾಯಿಗಳು ಬಿದ್ದಿದ್ದಾವೆ ಅಂತ ಅನ್ನೋದು ಅದರ ಅರ್ಥ. ಪೆಂತಿಕೀಟದ ಹತೋಟಿ ಕ್ರಮಕ್ಕೆ ಬರೋದಾದ್ರೆ ಫಸ್ಟ್ ನಾವು ಹೇಳೋದಾದ್ರೆ ನಮ್ಮ ಸಂಸ್ಥೆಯಿಂದ ಹೇಳೋದು ಯಾವಾಗಲೂ ಕೂಡ ಯಾವಾಗ ಹಾವಳಿ ತುಂಬಾ ಕಮ್ಮಿ ಇದೆ, ಸ್ವಲ್ಪ ಪ್ರಮಾಣದಲ್ಲಿದೆ, ಆವಾಗ ಫಸ್ಟ್ ನೀವು ಅನುಸರಿಸಬೇಕಾದಂತ ಕ್ರಮ ಏನು ಅಂತಂದ್ರೆ ಬೇವಿನ ಎಣ್ಣೆ ಒಂದೇ, ನೀಮ್ ಆಯಿಲ್ ಕೆಟ್ನಲ್ಲಿ ಇವಾಗ ನೀಮ್ ಆಯಿಲ್ ಅಂತಲೂ ಸಿಗ್ತದೆ, NSK ಅಂತಲೂ ಸಿಗ್ತದೆ. NSK ಅಂದ್ರೆ ನೀಮ್ ಸೀಡ್ ಕರ್ನಲ್ ಎಕ್ಸ್ಟ್ರಾಕ್ಟ್ ಅಂತಾನು ಕರಿತೀವಿ. ನೀಮ್ ಸೀಡ್ ಕರ್ನಲ್ ಎಕ್ಸ್ಟ್ರಾಕ್ಟ್ ಅಲ್ಲಿ 5000 PPM 10000 PPM ಈ ರೀತಿ ಬೇರೆ ಬೇರೆ ಆದಂತ ಒಂದು ಪರ್ಸೆಂಟ್ ನಲ್ಲಿ ಮಾರ್ಕೆಟ್ ನಲ್ಲಿ ಉಂಟು. ಈಗ NSK 10% ತಗೊಳ್ಳೋದಾದ್ರೆ ನಿಮ್ಗೆ 1 ml 1 liter ನಲ್ಲಿ ಸಿಂಪಡಣೆ ಮಾಡೋದು ಸಾಕು. ಬೇವಿನ ಎಣ್ಣೆನೆ ಯೂಸ್ ಮಾಡ್ತೀವಿ ಅನ್ನೋದಾದ್ರೆ ಕನಿಷ್ಠ ಹತ್ರ 5 ml 1 liter ನಲ್ಲಿ ಮಿಶ್ರಣ ಮಾಡಿ ಅದನ್ನ ಸಿಂಪಡಣೆ ಮಾಡೋದ್ರಿಂದ ಇದ್ರ ಹಾವಳಿ ಕಮ್ಮಿ ಆಗುತ್ತೆ. ಈಗ ಹಾವಳಿ ಜಾಸ್ತಿ ಆಗಿದೆ ಅನ್ನೋದಾದ್ರೆ ನಾವು ಇನ್ನೊಂದು ರಾಸಾಯನಿಕವಾಗಿ ಹೋಗಬೇಕಾಗತ್ತೆ. ಅದು ಯಾವುದು ಕೆಮಿಕಲ್ ಅನ್ನೋದಾದ್ರೆ ಲ್ಯಾಂಬ್ಡಾ ಸಹಯೋಲತ್ರಿ ಅಂತ ಕರೀತಾರೆ. ಇತ್ತೀಚಿನ ದಿನಗಳಲ್ಲಿ ಕರಾಟೆ ಅನ್ನೋ ಅಂತಂದ್ರೆ ಹೇಳ್ತೀವಿ, ಫೇಮಸ್ ಆಗಿದೆ ಕರಾಟೆ ಅಂತ ಕರೀತಾರೆ ಅದನ್ನ. ಅಂದ್ರೆ ಯಾವ ಒಂದು ರಾಸಾಯನಿಕ ಲ್ಯಾಂಬ್ಡಾ ಸಹಯೋಲತ್ರಿ ಅಂತ ಒಂದು ಕಾಂಪೋಸಿಷನ್ ಹೊಂದಿದೆ ಅಂತ ಕೆಮಿಕಲ್ ನ ನೀವು 1 liter ಒಂದು ML ಮಿಶ್ರಣ ಮಾಡಿ ಸಿಂಪಡಣೆ ಮಾಡೋದ್ರಿಂದ ಈ ಒಂದು ಕೀಟದ ಹಾವಳಿ ತುಂಬಾನೇ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಇದನ್ನ ಕಂಟ್ರೋಲ್ ಮಾಡ್ಕೋಬಹುದು. ಮತ್ತೆ ಪರ್ಯಾಯ ಬೆಳೆಗಳು ಅಂತ ಬರ್ತದೆ ನಮ್ಮ ಅಡಿಕೆ ಸುತ್ತ. ಈ ಒಂದು ಅಲಸಂದೆ ಜಾಸ್ತಿ ಇದ್ದಷ್ಟು ಕೂಡ ಈ ಒಂದು ಕೀಟದ ಹಾವಳಿ ಜಾಸ್ತಿ ಆಗ್ತದೆ. ಯಾಕೆಂದ್ರೆ ಇದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದೆ ಅಲಸಂದೆ. ಈಗ ಅಡಿಕೆ ಸಿಕ್ಕಿಲ್ಲ ಅಂದ್ರೆ ಅಲಸಂದೆಗೆ ಹೋಗುತ್ತೆ, ಅಲಸಂದೆ ಸಿಕ್ಕಿದ್ರೆ ಅಡಿಕೆಗೆ ಹೋಗುತ್ತೆ. ಸೊ ಹಾಗಾಗಿ ಇದಕ್ಕೆ ಪರ್ಯಾಯ ಬೆಳೆಗಳು ಅಲಸಂದೆ ಜಾತಿಯ ಸಸ್ಯಗಳಾಗಿರ್ಬೋದು, ಕುಂಬಳ ಜಾತಿಯ ಸಸ್ಯಗಳಾಗಿರ್ಬೋದು, ಇವೆಲ್ಲ ಇದಕ್ಕೆ ಪರ್ಯಾಯ ಬೆಳೆ ಆಗಿರ್ತದೆ. ಹಾಗಾಗಿ ನಮ್ಮ ಅಡಿಕೆಗೆ ಬೇಸಿಗೆ ಕಾಲದಲ್ಲಿ ಬರ್ತದೆ, ಮಿಕ್ಕಂತ ಸಂದರ್ಭದಲ್ಲಿ ಇದು ಪರ್ಯಾಯ ಬೆಳೆಗಳಾದಂತ ಅಲಸಂದೆ ಮತ್ತು ಕುಂಬಳ ಜಾತಿಯ ಸಸ್ಯಗಳಲ್ಲಿ ಅವಲಂಬಿತವಾಗಿರ್ತದೆ. ನಂತರ ನೀವೊಂದು ನುಸಿ ಕೀಟಗಳ ಬಗ್ಗೆ ಹೇಳಿದ್ರಿ. ಹೌದು ಸರ್, ಅದು ಯಾವ ತರಹದ ಕೀಟಗಳು, ಹೇಗೆ ಕಾಣ್ತದೆ ಸರ್? ಆಕ್ಚುಲಿ ನುಸಿ ಏನಂತ ಹೇಳ್ತೀವಿ ಅನ್ನೋದ್ರೆ ನುಸಿ ಕೀಟದ ಜಾತಿಗೆ ಸಂಬಂಧಪಟ್ಟಂತ ಒಂದು ಅಲ್ಲ, ಕೀಟಗಳೇ ಬೇರೆ ನುಸಿಗಳೇ ಬೇರೆ ಅಂತ ಹೇಳ್ತೀವಿ ಜನ. ಈಗ ನಾವು ಹೇಗೆ ಕನ್ಫ್ಯೂಸ್ ಮಾಡ್ಕೋತೀವಿ ಅಂದ್ರೆ ನುಸಿಗಳು ಕೂಡ ಕೀಟದ ಜಾತಿಲೇ ಇರುತ್ತವೆ, ಹಾಗಾಗಿ ಕೀಟನಾಶಕಗಳನ್ನ ನುಸಿಗಳಿಗೂ ಸಿಂಪಡಣೆ ಮಾಡೋದ್ರಿಂದ ನುಸಿಗಳು ಕಂಟ್ರೋಲ್ ಆಗ್ತವೆ ಅನ್ನೋದು ಮನೋಭಾವ ಇದೆ. ಅದು ಆಕ್ಚುಲಿ ತಪ್ಪು. ಅದು ಕೀಟಗಳಿಗೆ ಕೀಟನಾಶಕ ಸ್ಪ್ರೇ ಮಾಡಬೇಕಾಗತ್ತೆ, ಸಿಂಪಡಣೆ ಮಾಡಬೇಕಾಗತ್ತೆ. ನುಸಿಗಳಿಗೆ ನುಸಿನಾಶಕ ಅಂತ ಸಿಂಪಡಣೆ ಮಾಡಬೇಕಾಗುತ್ತೆ. ಈಗ ಕೀಟ ಮತ್ತೆ ನುಸಿ ಹೇಗೆ ಬೇರೆ ಬೇರೆ ಅನ್ನೋ ಹೇಳೋದಾದ್ರೆ, ಕೀಟಗಳಿಗೆ ಸಾಮಾನ್ಯವಾಗಿ 6 ಕಾಲುಗಳುಂಟು, ನುಸಿಗಳಿಗೆ ಹಾಗಲ್ಲ. ವ್ಯತ್ಯಾಸ, ಒಂದು ನುಸಿಗೆ 2 ಇರ್ತದೆ, ಒಂದು ನುಸಿಗೆ 4 ಇರ್ತದೆ, ಒಂದು ನುಸಿಗೆ 8 ಇರ್ತದೆ. ಸೊ ಹಾಗಾಗಿ ಇದಕ್ಕೆ ಇಷ್ಟೇ ಅಂತ ಹೇಳಿಕ್ಕೆ ಅಂದ್ರೆ ಬೇರೆ ಬೇರೆ ಜಾತಿಯಾದ ನುಸಿಗಳಿಗೆ ಇರ್ತದೆ. ಮತ್ತೆ ಇದು ಕೀಟಗಳಿಗೆ ಅದು ತಿನ್ನುವ ವಿಧಾನ ಬೇರೆ, ನುಸಿಗಳು ತಿನ್ನುವ ವಿಧಾನ ಬೇರೆ. ಈಗ ಈ ನುಸಿಗಳಲ್ಲಿ ಅಡಿಕೆನಲ್ಲಿ 2 ರೀತಿಯಾದಂತ ನುಸಿಗಳು ಕಾಣಿಸ್ಕೊಳ್ತದೆ. ಒಂದು ಬಿಳಿ ನುಸಿಗಳು, ಇನ್ನೊಂದು ಕೆಂಪು ನುಸಿಗಳು ಅಂತ ಕರಿತೀವಿ. ಎರಡೂ ಕೂಡ ನುಸಿಗಳು ಡ್ಯಾಮೇಜ್ ಮಾಡೋದು ಒಂದೇ ರೀತಿ, ಗುಣಲಕ್ಷಣಗಳು ಕೂಡ ಒಂದೇ ರೀತಿ, ಬಟ್ ಆಕಾರ ಬೇರೆ. ಇದು ಬಿಳಿಯಾಗಿರ್ತದೆ, ಇದೊಂದು ಕೆಂಪಾಗಿರ್ತದೆ, ಹಾಗೆ ಅಷ್ಟೇ. ಇದು ಯಾವ ಟೈಮ್ನಲ್ಲಿ ಕಾಣಿಸ್ಕೊಳ್ತದೆ ಅನ್ನೋದಾದ್ರೆ ಇದು ಕೂಡ ಬೇಸಿಗೆ ಸಮಯದಲ್ಲಿ ಜಾಸ್ತಿ ಕಾಣಿಸ್ಕೊಳ್ತದೆ. ಅಂದರೆ ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಇದ್ದಾಗ, ಆರ್ದ್ರತೆ ಜಾಸ್ತಿ ಇದ್ದಾಗ ಈ ಒಂದು ಹಾವಳಿ ಜಾಸ್ತಿ ಆಗಿರ್ತದೆ. ಯಾವ ಟೈಮ್ನಲ್ಲಿ ಇದು ಜಾಸ್ತಿ ಬರುತ್ತೆ ಅನ್ನೋದಾದ್ರೆ ಫೆಬ್ರವರಿಯಿಂದ ಮೇವರೆಗೆ ಇದರದ್ದು ಹಾವಳಿ ತುಂಬ ಯಥೇಚ್ಛವಾಗಿ ಕಾಣಿಸ್ಕೊಳ್ತದೆ. ಇದು ಎಲ್ಲಿ ಕಾಣಿಸ್ಕೊಳ್ತದೆ ಅಂದರೆ ಕೇವಲ ಸೋಗೆಗಳಲ್ಲಷ್ಟೇ ಕಾಣಿಸ್ಕೊಳ್ತದೆ, ಇದು ಕಾಯಿ ಮೇಲೆ ಬರೋದಿಲ್ಲ. ಇದಕ್ಕೆ ಆಹಾರ ಯಾವುದು ಅಂತಂದರೆ ಸೋಗೆಯಲ್ಲಿರುವಂಥ ಒಂದು ಪಚ್ಚೆ, ಸೋಗೆಯಲ್ಲಿರುವಂಥ ಒಂದು ನ್ಯೂಟ್ರಿಷನ್ ಪೋಷಕಾಂಶಗಳು. ಸೊ ಇದು ಕಾಮನ್ ಆಗಿ ಏನಾಗುತ್ತೆ ಅಂದರೆ ಸೋಗೆಗಳಿನ ಕೆಳಭಾಗದಲ್ಲಿ ಕಾಣಿಸ್ಕೊಳ್ತದೆ. ಕೆಳಭಾಗದಲ್ಲಿ ಇದರ ಮಲ್ಟಿಪ್ಲಿಕೇಶನ್ ಆಗಿ ಇರುವಂತಹ ಒಂದು ಪಚ್ಚೆ ಅಂಶನೇ ಮೊದಲು ಇದನ್ನು ಸಂಗ್ರಹ ಮಾಡಿಕೊಳ್ತದೆ. ಪಚ್ಚೆಯಿಂದ ಸೋಗೆಗಳು ಹಳದಿ ಆಗ್ತದೆ, ಹಳದಿಯಿಂದ ವೈಟ್ ಆಗುತ್ತೆ. ಕ್ರಮೇಣ ಜಾಸ್ತಿ ಆದಾಗ ಏನಾಗುತ್ತೆ ಅಂತಂದ್ರೆ ಸುಟ್ಟೋದಂತ ಸಂದರ್ಭ ಬರ್ತದೆ. ಅಂದ್ರೆ ಬಿಸಿಲಿನ ತಾಪಕ್ಕೆ, ಒಂದು ಸೋಗೆಯಲ್ಲಿ ನೀರಿನಾಂಶ ಇಲ್ಲ, ಪೋಷಕಾಂಶ ಏನೂ ಇಲ್ಲ ಅಂತಂದ್ರೆ ಆ ಬಿಸಿಲಿನ ತಾಪಕ್ಕೆ ಉಳ್ಕೊಳ್ಳೋದಿಲ್ಲ, ಸುಟ್ಟೋಗುತ್ತದೆ. ಸೊ ಆ ಒಂದು ಸುಟ್ಟೋದಂತ ಸಂದರ್ಭದಲ್ಲಿ ಬರುತ್ತದೆ. ಇದು ಸಸಿ ಮಡಿಗಳಲ್ಲಿ ಜಾಸ್ತಿ ಆದರೆ ಸಸಿ ಮಡಿಗಳಲ್ಲಿ ಸಂಪೂರ್ಣವಾಗಿ ನಾಶ ಆಗುತ್ತೆ. ಇದಕ್ಕೆ ಇದೇ ಆದಂತ ಸ್ಟೇಜ್ ಇಲ್ಲ, ಸಸಿ ಮಡಿಯಿಂದ ಒಂದು 15-20 ವರ್ಷ ದೊಡ್ಡ ದೊಡ್ಡ ಮರಗಳಲ್ಲೂ ಕೂಡ ಕಾಣಿಸ್ಕೊಳ್ತದೆ. ಇದಕ್ಕೆ ಇದರೇ ಆದಂತ ಸ್ಪೆಸಿಫಿಕ್ ಆಗಿ ಸ್ಟೇಜ್ ಇಲ್ಲ. ಸೊ ಹಾಗಾಗಿ ಸಮ್ಮರ್ನಲ್ಲಿ ನಾವು ಇದನ್ನ ಮಾನಿಟರ್ ಮಾಡಬೇಕಾಗತ್ತೆ, ಆವಾಗವಾಗ ಮಾನಿಟರ್ ಮಾಡಿ ಇದನ್ನ ಗುಣಲಕ್ಷಣ ನೋಡ್ಕೋಬೇಕಾಗತ್ತೆ. ಇದರಲ್ಲಿ ಯಾವ ರೀತಿ ಐಡೆಂಟಿಫೈ ಮಾಡಬಹುದು ಬಂದಿದೆ ನಮ್ಮ ತೋಟಕ್ಕೆ ಇಲ್ಲ ಅನ್ನೋದಾದ್ರೆ, ಸೋಗೆಗಳನ್ನ ಒಂದು ಎರಡು ಬೆರಳಿನಲ್ಲಿ ಮಧ್ಯದಲ್ಲಿ ಸೋಗೆಗಳನ್ನ ಈ ರೀತಿ ತೆಗೆದು ಕೈಯಲ್ಲಿ ಮಾಡಿದಾಗ ಒಂದು ಕಾಟನ್ ರೀತಿ ಒಂದು ಪೌಡ್ರಿ ಪೌಡ್ರಿ ಆಗಿ ನಿಮ್ಮ ಬೆರಳಿನಲ್ಲಿ ಅಂಟಿದ್ರೆ ಅದು ಬಿಳಿ ನುಸಿ ಇದೆ ಅಂತ ಅರ್ಥ. ರಕ್ತ ಮಾದರಿ ನಿಮಗೆ ಕೈನಲ್ಲಿ ಅಂಟ್ಕೊಂಡ್ರೆ ಅದು ಏನಾಗಿದೆ, ಕೆಂಪು ನುಸಿ ಇದೆ ಅಂತ ಅರ್ಥ. ಬಿಳಿ ನುಸಿ ಮತ್ತು ಕೆಂಪು ನುಸಿ ಯಾವುದೇ ರೀತಿ ಏನೂ ಆಗಿಲ್ಲ ಅನ್ನೋದಾದ್ರೆ ನಮ್ಮ ಸೋಗೆಗಳು ಆರೋಗ್ಯ ಸ್ಥಿತಿನಲ್ಲಿದೆ ಅಂತ ಹೇಳ್ತೀವಿ. ಈ ರೀತಿ ನುಸಿಗಳು ಬಂದಾಗ ಏನಾಗುತ್ತೆ ಅಂತಂದ್ರೆ ಇದಕ್ಕೆ ಕನಿಷ್ಠ 1 ವಾರದಿಂದ 10 ದಿನನೇ ಸಾಕು, ಪೂರ್ತಿ ತೋಟಕ್ಕೆ ಹಬ್ಬುತ್ತದೆ. ಯಾಕೆಂದ್ರೆ ಇದು ಗಾಳಿಯಲ್ಲಿ ಹರಡುತ್ತದೆ ಇದರ ಸಂಚಲನ. ಸೊ ಇದಕ್ಕೆ ತನ್ನದೇ ಆದಂತಹ ಒಂದು ರೆಕ್ಕೆ, ಕೀಟಗಳಿಗೆ ರೆಕ್ಕೆ ಇರ್ತದೆ. ಇದಕ್ಕೆ ರೆಕ್ಕೆಯಲ್ಲಿ ಆಗ್ಲೇ ಹೇಳಿದೆ ಇದು ಬೇರೆ ಬೇರೆ ಜೀವಿ ಅಂತ. ಹಾಗಾಗಿ ನುಸಿಗಳಲ್ಲೇ ಹೇಗೆ ಸ್ಪ್ರೆಡ್ ಆಗ್ತದೆ ಅನ್ನೋದಾದ್ರೆ ಗಾಳಿಯಲ್ಲಿ ಸಂಚಲನ ಮಾಡ್ತವೆ. ಗಾಳಿಯಲ್ಲಿ ಸಂಚಲನ ಮಾಡೋದು ಎಲ್ಲಿ ಯಾವ ಕಡೆ ಗಾಳಿಯಲ್ಲಿ ಹೋಗ್ತದೋ ಆ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ತಾ ಹೋಗುತ್ತದೆ. ಸೊ ಇದ್ರ ಜೀವಿತಾವಧಿ ಕೂಡ ತುಂಬಾನೇ ಕಡಿಮೆ, ಕ್ರಮೇಣ 7 ರಿಂದ 14 ದಿನಗಳಲ್ಲಿ ತನ್ನ ಜೀವಿತಾವಧಿನ ಕಂಪ್ಲೀಟ್ ಮಾಡ್ಕೊಳ್ತದೆ. ಒಂದು ನುಸಿ ಕನಿಷ್ಠ 100 ರಿಂದ 150 ಮೊಟ್ಟೆ ಇಡ್ತದೆ. 1 ವಾರದಿಂದ 14 ದಿನಗಳಲ್ಲೇ ಒಂದು ನುಸಿ 100 ಮೊಟ್ಟೆ ಇಡೋದಾದ್ರೆ ಇನ್ನೊಂದು 1,00,000 ನುಸಿ ಇದ್ದಾಗ ಎಷ್ಟು ಅಂತ ನಾವು ಅಂದಾಜು ಮಾಡ್ಕೊಳ್ಬೇಕಾಗುತ್ತೆ. ಅಷ್ಟು ತೀವ್ರತೆ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ತಕ್ಕಂತೆ ಒಂದು ಹತೋಟಿ ಕ್ರಮವನ್ನು ಕೂಡ ಇಲ್ಲಿ ಹಾಕಬೇಕಾಗತ್ತೆ. ಸೊ ಹತೋಟಿ ಕ್ರಮ ಏನು, ಪೋಷಕಾಂಶಗಳ ನಿರ್ವಹಣೆ ಬಹಳ ಮುಖ್ಯ ಇಲ್ಲಿ, ಎಸ್ಪೆಷಲಿ ಪೊಟ್ಯಾಸಿಯಂ. ಯಾವ ಮೊರೆಗಳಲ್ಲಿ ಪೊಟ್ಯಾಸಿಯಂ ಅಂಶ ಜಾಸ್ತಿ ಇರ್ತದೋ ಅಂತಹ ಮೊರೆಗಳಲ್ಲಿ ಈ ಒಂದು ಹಾವಳಿ ತುಂಬಾ ಕಮ್ಮಿ ಇರ್ತದೆ ಅಂತಹ ಮರಗಳಲ್ಲಿ. ಈಗ ನಮ್ಮ ತೋಟಗಳಲ್ಲಿ ಬಂದಿದೆ ಅನ್ನೋದಾದ್ರೆ ಇದಕ್ಕೆ ಯಾವ ರೀತಿ ಸ್ಪ್ರೇ ಮಾಡ್ಕೋಬೇಕು, ಮೊದಲು ತೀವ್ರತೆ ಕಮ್ಮಿ ಇದ್ದಾಗ ಬೇವಿನ ಎಣ್ಣೆ ಸಿಂಪಡಣೆ ಮಾಡ್ಕೋಬೇಕಾಗತ್ತೆ 5 ಮಿಲಿ 1 ಲೀಟರ್ನಲ್ಲಿ. ತೀವ್ರತೆ ಜಾಸ್ತಿ ಆದಾಗ ಸ್ಪೈರೋಮೆಸಿಫಾನ್ ಅಂತ ಒಂದು ಕೆಮಿಕಲ್ ಇದೆ, ಅದ ನಂತರ ಫೆನಾಜಾ ಪ್ರೊಪಾರ್ಗೈಟ್ ಅಂತಾನು ಕೂಡ ಒಂದು ಕೆಮಿಕಲ್ ಉಂಟು. ಈ ಎರಡೂ ಕೆಮಿಕಲ್ ನುಸಿನಾಶಕ ಅಂತ ಕರಿತೀವಿ, ಒಂದು ಸ್ಪೈರೋಮೆಸಿಫಾನ್ ಇನ್ನೊಂದು ಫೆನಾಜಾಕ್ವಿನ್. ಸೊ ಎರಡೂ ಕೆಮಿಕಲ್ನು ಕೂಡ 1 ಲೀಟರ್ಗೆ ಶೇಕಡ 1 ml ನ ಹಾಕಿ ಮಿಶ್ರಣ ಮಾಡಿ ಸಿಂಪಡಣೆ ಮಾಡೋದ್ರಿಂದ ಹತೋಟಿ ಕ್ರಮ ಮಾಡ್ಕೋಬಹುದು. ಇದು ನುಸಿ ನಾಶಕಗಳಾಗಿ ಕೆಲಸ ಮಾಡ್ತದೆ. ಈಗ ಇದರ ಜೊತೆ ನಾವು ಈಗ ಅಡಿಕೆ ತೋಟದಲ್ಲಿ ಕೊಕ್ಕೋವನ್ನು ಕೂಡ ಬೆಳೆಸ್ತೇವೆ, ಕೊಕ್ಕೋಕ್ಕೆ ಬರುವಂತಹ ಕೀಟಗಳು ಯಾವ? ಕೊಕ್ಕೋ ಬೆಳೆಯಲ್ಲಿ ಪ್ರಮುಖವಾಗಿ ಕಾಣಿಸ್ಕೊಳ್ಳುವಂತಹ ಒಂದು ಪ್ರಮುಖ ಕೀಟ ಅನ್ನೋದಾದ್ರೆ ಟೀ ಸೊಳ್ಳೆ ಅಂತ ಕರಿತೀವಿ. ಟೀ ಸೊಳ್ಳೆ ಕಾಣಿಸ್ಕೊಳ್ಳೋದು ಟೀ ಒಂದು ಬೆಳೆನಲ್ಲಿ, ಟೀ ಚಹಾ ಬೆಳೆನಲ್ಲಿ ಪ್ರಮುಖವಾಗಿ ಕಾಣಿಸ್ಕೊಳ್ತದೆ. ನಂತರ ಇದು ಕಾಣಿಸ್ಕೊಳ್ಳೋದು ಗೇರುಗಳಲ್ಲೂ ಕಾಣಿಸ್ಕೊಳ್ತದೆ, ಕೊಕ್ಕೋನಲ್ಲೂ ಕಾಣಿಸ್ಕೊಳ್ತದೆ. ಇತ್ತೀಚಿನ ದಿನಗಳಲ್ಲಿ ಪೊಮೊಗ್ರನೇಟ್ ನಮ್ಮ ದಾಳಿಂಬೆ ಆಗಿರ್ಬೋದು, ಸೀಬೆ ಆಗಿರ್ಬೋದು, ಬೇವ್ ಆಗಿರ್ಬೋದು, ಎಲ್ಲ ಒಂದು ಹಣ್ಣುಗಳ ಬೆಳೆಗಳಲ್ಲಿ ಕಾಣಿಸ್ಕೊಳ್ತಾ ಹೋಗ್ತಾ ಇದೆ. ಹಾಗೆ ಇದಕ್ಕೆ ಒಂದು ಕೊಕ್ಕೋದಲ್ಲೂ ಕೂಡ ಪ್ರಮುಖವಾಗಿ ಇದು ಟೀ ಸೊಳ್ಳೆ ಅಂತ ಹೇಳ್ತೀವಿ ನಾವು. ಟೀ ಸೊಳ್ಳೆಯಲ್ಲಿ 3 ಜಾತಿಯಾದಂತಹ ಒಂದು ಟೀ ಸೊಳ್ಳೆ ಕಾಣಿಸ್ಕೊಳ್ತದೆ ಸರ್. ಇಲ್ಲಿ ನಾವಲ್ಲಿ ವೈಜ್ಞಾನಿಕವಾಗಿ ನಾವು ಕರೆಯೋದು ಏನೋದಂದ್ರೆ ಹೇಳೋಪೆಲ್ಟಿಸ್ ಥಿಯೋರಾ ಅಂತ ಕರಿತೀವಿ. ಸಾಮಾನ್ಯವಾಗಿ 3 ಜಾತಿಯ ಟೀ ಸೊಳ್ಳೆಗಳು ಯಾವುದೇ ಬೆಳೆನಲ್ಲೂ ಬರೋದಿಲ್ಲ. 1 ಜಾತಿಯ ಟೀ ಸೊಳ್ಳೆ ಒಂದೇ ಬೆಳೆಗಳಿಗೆ ಕಾಣಿಸ್ಕೊಳ್ತದೆ. ಬಟ್ ಕೊಕ್ಕೋನ ಒಂದು ವಿಶೇಷ ಬೆಳೆ ಹೇಗೆ ಅನ್ನೋದಾದ್ರೆ, ಈ 3 ಜಾತಿಯ ಟೀ ಸೊಳ್ಳೆಗಳು ಕೊಕ್ಕೋ ಬೆಳೆನಲ್ಲಿ ಕಾಣಿಸ್ಕೊಳ್ತವೆ. ಹೇಲೋಪೆಲ್ಟಿಸ್ ಥಿಯೋರಾ ಆಗಿರ್ಬೋದು, ಹೇಲೋಪೆಲ್ಟಿಸ್ ರಾಡಿ ಆಗಿರ್ಬೋದು, ಹೇಲೋಪೆಲ್ಟಿಸ್ ಆಂಟೋನಿ ಆಗಿರ್ಬೋದು, ಈ 3 ಜಾತಿಯ ಟೀ ಸೊಳ್ಳೆಗಳು ಕೂಡ ಕೊಬೆಳೆನ ಅಷ್ಟು ಇಷ್ಟಪಟ್ಟು ಅದರಲ್ಲಿ ಇಷ್ಟಪಟ್ಟು ಬರ್ತದೆ. ಪ್ರಮುಖವಾದಂತಹ ಒಂದು ಕೀಟ ಆಗಿದೆ. ಮೊದಲ ಹಂತದ ಚಿಗುರು ಒಡೆಯ ಸಂದರ್ಭದಲ್ಲಿ ಬಂದು ಎಲ್ಲೆಲ್ಲಿ ಚಿಗುರು ಬರ್ತಿದೆ ಅಲ್ಲಲ್ಲಿ ಇದು ರಸ ಹೀರೋ ಕೀಟಗಳಾಗಿರೋದ್ರಿಂದ ರಸವನ್ನ ಹೀರ್ಕೊಳ್ತದೆ. ಎಲ್ಲೆಲ್ಲಿ ರಸ ಹೀರ್ತದೋ ಅವಾಗ ನಮ್ಗೆ ಏನಾಗುತ್ತೆ, ಚಿಗುರು ಒಣಗಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಚಿಗುರು ನಂತರ ಎಲ್ಲಿ ಬರುತ್ತೆ, ಈ ಚೆರೆಲ್ಲೆ ಅಂತ ಕರಿತೀವಿ. ಚೆರೆಲ್ಲೆ ಏನಂದ್ರೆ ಒಂದು ಕಾಯಿ, ಇದು ಕೊಕ್ಕೋ ಒಂದು ಚಿಕ್ಕ ಪ್ರಾರಂಭಿಕ ಅಂತ ಇದು ಚೆರೆಲ್ಲೆ ಅಂತ ಹೇಳ್ತೀವಿ. ಈ ಚೆರೆಲ್ಲೆ ಮೇಲೂ ಕೂಡ ಕಾಣಿಸ್ಕೊಳ್ತದೆ. ಮತ್ತೆ ಕೊಕ್ಕೋ ಒಂದು ನಮ್ಮ ಪಾಡ್ ಏನಿದೆ, ಕೊಕ್ಕೋ ಬೆಳೆ ಒಂದು ಫ್ರೂಟ್ ಎಕನಾಮಿಕ್ ಪಾರ್ಟ್ ಅಂತ ಏನ್ ಕರಿತೀವಿ, ಅದರಲ್ಲೂ ಕೂಡ ಇದು ಕಾಣಿಸ್ಕೊಳ್ತದೆ. ಈ ರಸ ಎಲ್ಲೆಲ್ಲಿ ರಸವನ್ನ ಹೀರ್ತದೆ ಅಲ್ಲಿ ನಮಗೆ ಕಂದು ಬಣ್ಣದ ಮಚ್ಚೆಗಳು ಕಾಣಿಸ್ಕೊಳ್ತದೆ. ನಮ್ಮ ಸಂಶೋಧನೆಯಿಂದ ನಾವು ನೋಡಿರೋ ಪ್ರಕಾರ ಒಂದು ದಿನಕ್ಕೆ ಈ ಒಂದು ಟೀ ಸೊಳ್ಳೆ ಕಾಯಿ ಮೇಲೆ 60ರಿಂದ 90 ಮಚ್ಚೆಗಳನ್ನ ಉಂಟು ಮಾಡುತ್ತೆ ಒಂದು ಕಾಯಿ ಮೇಲೆ. ಇದರ ಜೀವಿತಾವಧಿ ಎಷ್ಟಿದೆ ಅಂತ ಹೇಳೋದಾದ್ರೆ 35ರಿಂದ 45 ದಿನ ಇರ್ತದೆ. ಸೊ ಹಾಗಾಗಿ ಒಂದು 4 ದಿನ ಕಳೆದ ನಂತರ ನೀವು ನೋಡೋದಾದ್ರೆ ಕೊಕ್ಕೋ ಕಾಯಿ ಏನಾಗಿರ್ತದೆ, ಪೂರ್ತಿಯಾಗಿ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ ಮತ್ತೆ ತುಂಬಾ ಗಟ್ಟಿಯಾಗಿಬಿಡ್ತದೆ. ಅದನ್ನು ಮಾರ್ಕೆಟ್ನಲ್ಲಿ ಅಷ್ಟು ಅದಕ್ಕೆ ರೇಟ್ ಸಿಗೋದಿಲ್ಲ. ಸೊ ಹಾಗಾಗಿ ಬೇರೆ ಕೀಟಗಳೆಲ್ಲ ರಸ ಹೀರ್ಕೊಳ್ತದೆ ಎಲ್ಲಿಂದ, ಸಸ್ಯಗಳಿಂದ, ಈ ಒಂದು ಕೀಟ ಪ್ರಮುಖವಾಗಿ ಕಾಯಿಂದನೇ ಹೀರ್ಕೊಳ್ಳೋದ್ರಿಂದ ನಮ್ಮ ಕೊಕ್ಕೋ ಬೀನ್ಸ್ ಕ್ವಾಲಿಟಿ ಕೂಡ ಕಮ್ಮಿ ಆಗ್ತದೆ. ಮಾರ್ಕೆಟ್ನಲ್ಲಿ ಅಷ್ಟು ರೇಟ್ ಸಿಗೋದಿಲ್ಲ ಇದಕ್ಕೆ. ಹಾಗಾಗಿ ಇದೊಂದು ಪ್ರಮುಖ ಕೀಟವಾಗಿ ಕಾಣಿಸ್ಕೊಳ್ತದೆ ಕೊಕ್ಕೋನಲ್ಲಿ. ಇದಕ್ಕೆ ನಿರ್ವಹಣೆ ಸಾಮಾನ್ಯವಾಗಿ ಇದರ ಹಾವಳಿ ಕಮ್ಮಿ ಇರೋದಾದ ಅನ್ನೋದಾದ್ರೆ ನಾವು ಬೇವಿನ ಒಂದು ಅಂಶನೇ ಯೂಸ್ ಮಾಡಬೇಕಾಗತ್ತೆ. ಬೇವಿನ ಎಣ್ಣೆ ಯೂಸ್ ಮಾಡ್ತೀವಿ 5 ಮಿಲಿ 1 ಲೀಟರ್ನಲ್ಲಿ, ಅಥವಾ NSK ಅಂತ ನಾನು ಏನು ಹೇಳಿದೆ, ನೀಮ್ ಸೀಡ್ ಕರ್ನಲ್ ಎಕ್ಸ್ಟ್ರಾಕ್ಟ್ ಅಂತ 1,000 PPM ಕನಿಷ್ಠ 1 ಮಿಲಿ 1 ಲೀಟರ್ನಲ್ಲಿ ಮಿಶ್ರಣ ಮಾಡಿ ಸ್ಪ್ರೇ ಮಾಡಬೇಕಾಗತ್ತೆ. ಹಾವಳಿ ಜಾಸ್ತಿ ಆದಾಗ ಲ್ಯಾಂಬ್ಡಾ ಸಹಯೋಲತ್ರಿ ಅಂತ ಹೇಳ್ತೀವಿ. ನಾವು ಆವಾಗಲೇ ಹೇಳಿದಾಗ ಅಡಿಕೆ ಮೇಲೂ ಹೇಳಿದಾಗ ಕರಾಟೆ ಅಂತ ನಾವು ಏನು ಹೇಳಿದ್ವಿ, ಅದೇ ವಂತಿ ಕೀಟಕ್ಕೆ ಯೂಸ್ ಮಾಡುವಂಥ ಕೆಮಿಕಲ್, ಅದೇ ಲ್ಯಾಂಬ್ಡಾ ಸಹಯೋಲತ್ರಿ ಇಲ್ಲೂ ಕೂಡ ಯೂಸ್ ಮಾಡ್ಬೋದು. 0.5 ಇಂದ 1 ml ಒಂದು ಲೀಟರ್ಗೆ ಸಿಂಪಡಣೆ ಮಾಡೋದ್ರಿಂದ ಈ ಒಂದು ಕೀಟದ ಹಾವಳಿನ ನಾವು ಕಂಟ್ರೋಲ್ ಮಾಡ್ಕೋಬಹುದು. ಪರ್ಯಾಯವಾಗಿ ಥಯೋಮೆಥಾಕ್ಸಾಮ್ನು ಕೂಡ ಯೂಸ್ ಮಾಡ್ಕೋಬಹುದು ಈ ಒಂದು ಕೀಟದ ಹಾವಳಿಗೆ. ಇದು ಕೂಡ 0.5 ಗ್ರಾಂ ಒಂದು ಲೀಟರ್ನಲ್ಲಿ ಸಿಂಪಡಣೆ ಮಾಡಬಹುದು ಸರ್. ಟೀ ಸೊಳ್ಳೆ ಹೊರತು ಬೇರೆ ಕೀಟಗಳು ಕೊಕ್ಕೋ ಬೆಳೆಯಲ್ಲಿ ಕಾಣಿಸ್ಕೊಳ್ಳೋದಾದ್ರೆ ಪ್ರಮುಖವಾಗಿ ನಾವು ನೋಡೋದಾದ್ರೆ ಹಿಟ್ಟು ದಿಗಣೆ ಅಂತ ಕರಿತೀವಿ. ಒಂದು ಹಿಟ್ಟು ದಿಗಣೆ ಬರುತ್ತದೆ, ಮತ್ತೆ ಇನ್ನೊಂದು ಸಸ್ಯ ಏನು ಅಂತ ಕಾಣಿಸ್ಕೊಳ್ತದೆ, ಸಸ್ಯ ಏನು ಮತ್ತೆ ಹಳ್ಳಿಲು ಮತ್ತೆ ಇಲಿಗಳ ಸಕಾಟ ಗೊತ್ತೇ ಇದೆ, ಅದು ಸಾಮಾನ್ಯ ಕಾಣಿಸ್ಕೊಳ್ತದೆ. ಟೀ ಸೊಳ್ಳೆ ಬಿಟ್ಟ ನಂತರ ಕಾಣಿಸ್ಕೊಳ್ಳೋ ಕೀಟ ಯಾವುದು ಅನ್ನೋದಾದ್ರೆ ಇದೊಂದು ಹಿಟ್ಟು ತಿಗಣೆ. ಹಿಟ್ಟು ತಿಗಣೆ ಅಂತಂದ್ರೆ ಇಂಗ್ಲಿಷ್ ನಲ್ಲಿ ನಾವೇನ್ ಹೇಳ್ತೀವಿ ಅಂದ್ರೆ ಮೀಲಿ ಬಗ್ ಅಂತ ಕರಿತೀವಿ. ನೀವು ನೋಡಿರ್ಬೋದು ಈಗ ಆರ್ನಮೆಂಟಲ್ ಪ್ಲಾಂಟ್ಸ್ ಮನೆಯಲ್ಲಿ ಹಾಕೊಳ್ಳುವಂತ ಪ್ಲಾಂಟ್ಸ್ ಗಳಲ್ಲಿ ಸಾಮಾನ್ಯವಾಗಿ ದಾಸಗಳು ಆಗಿರ್ಬೋದು, ಯಾವ್ಯಾವ್ದು ಆರ್ನಮೆಂಟಲ್ ಪ್ಲಾಂಟ್ಸ್ ಅದೆಲ್ಲ ಕೂಡ ವೈಟ್ ಬಿಳಿ ಬಿಳಿ ಬಿಳಿಯಾದಂತ ಒಂದು ತಿಗಣೆ ತರ ಕಾಣಿಸ್ಕೊಳ್ತದೆ, ಇದನ್ನೇ ನಾವು ಹಿಟ್ಟು ತಿಗಣೆ ಅಂತ ಕರಿತೀವಿ. ಇದು ನೋಡ್ಲಿಕ್ಕೆ ಬಿಳಿಯಾಗಿರ್ತದೆ, ಆದ್ರೂ ಆಕ್ಚುಲಿ ಕಲರ್ ಬಂದು ಹಳದಿ, ಇದ್ರ ಮೇಲ್ಗಡೆ ಮಾತ್ರ ಬಿಳಿ ಇರುತ್ತೆ. ಆ ಬಿಳಿ ಏನು ಅಂತಂದ್ರೆ ಅದು ವ್ಯಾಕ್ಸಿ ಕೋಟಿಂಗ್ ಮಾಡ್ಕೊಂಡಿರ್ತದೆ, ಅದ್ರ ಒಂದು ಮೇಲ್ ಪದರ ಇರ್ತದೆ, ಅದಕ್ಕೆ ಒಂದು ಬಿಳಿ ಆಗಿರ್ತದೆ. ಹಾಗಾಗಿ ನೀವು ಯಾವುದೇ ಒಂದು ನೀರಿನ ಅಂಶ ಬಿದ್ದರೂ ಕೂಡ ಅದು ಹಾಗೆ ವಾಶ್ ಔಟ್ ಆಗುತ್ತೆ. ಯಾವುದೇ ಒಂದು ನಾವು ರಾಸಾಯನಿಕ ಕೆಮಿಕಲ್ ಸ್ಪ್ರೇ ಮಾಡಿದ್ರು ಕೂಡ ಸ್ವಲ್ಪ ಅದಕ್ಕೆ ಎಫೆಕ್ಟಿವ್ನೆಸ್ ಕಮ್ಮಿ ಹಿಟ್ಟು ತಿಗಣೆಗೆ. ಈ ಹಿಟ್ಟು ತಿಗಣೆ ಏನಂದ್ರೆ ರಸ ಹೀರುವಂತ ಕೀಟಗಳು. ಇದು ಎಲ್ಲೆಲ್ಲಿ ರಸ ಹೀರುತ್ತದೆ ಅಂದ್ರೆ ಎಲ್ಲೆಲ್ಲಿ ಮೃದು ಭಾಗ ಸಿಗುತ್ತೋ, ಸಾಮಾನ್ಯವಾಗಿ ಚಿಗುರಾಗಿರ್ಬೋದು, ಹೂ ಆಗಿರ್ಬೋದು, ಮೊಗ್ಗಾಗಿರ್ಬೋದು, ಅಥವಾ ಪ್ರಾರಂಭಿಕ ಹಂತದ ಕೊಕ್ಕೋ ಆಗಿರ್ಬೋದು, ಈವನ್ ಕೊಕ್ಕೋ ಕಾಯಿಗೂ ಕೂಡ ಇದು ಅಟ್ಯಾಕ್ ಮಾಡಿ ಅಲ್ಲಿ ರಸವನ್ನು ಹೀರ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕ್ರಮೇಣವಾಗಿ ಏನಾಗುತ್ತೆ, ಕೊಕ್ಕೋ ಬೆಳೆ ಓವರಲ್ ಬೆಳವಣಿಗೆಯನ್ನು ಕುಂಠಿತಗೊಳಿಸ್ಬಿಡ್ತದೆ. ಸೊ ಮಾರ್ಕೆಟ್ನಲ್ಲೂ ಕೂಡ ಕೊಕ್ಕೋ ಸೈಜು ಪಾಡ್ ಸೈಜ್ ನಮಗೆ ಏನು ಸಿಗಬೇಕಾಗಿತ್ತು ಅದನ್ನು ಅಷ್ಟು ಸೈಜ್ ಪಾಡು ನಮಗೆ ಸಿಗ್ಲಿಕ್ಕಿಲ್ಲ. ಓವರಲ್ ಅದ್ರ ಕೊಕ್ಕೋ ವೆಯ್ಟ್ ಏನಿದೆ, ನಮ್ಮ ಕಾಯಿಯ ತೂಕ ಏನಿದೆ ಅದು ಕಮ್ಮಿ ಆಗಿತ್ತು. ಈ ಒಂದು ಸಮಸ್ಯೆಗೆ ನಾವು ಹತೋಟಿ ಮಾಡಬೇಕಾದ್ರೆ ಒಂದು ಕೆಮಿಕಲ್ ನಾವು ಹೇಳ್ತೀವಿ, ಅಸಿಫೇಟ್ ಅಂತ ಕರಿತೀವಿ. ಈ ಅಸಿಫೇಟ್ನ ಪ್ರತಿ ಒಂದು ಲೀಟರ್ನಲ್ಲಿ 2 ಗ್ರಾಂ ಮಿಶ್ರಣ ಮಾಡಿ ಸ್ಪ್ರೇ ಮಾಡೋದ್ರಿಂದ ಈ ಒಂದು ಹಿಟ್ಟು ತಿಗಣೆನ ಹಾವಳಿನ ಕಂಟ್ರೋಲ್ ಮಾಡ್ಕೋಬಹುದು, ಕ್ರಮೇಣವಾಗಿ ಕಂಟ್ರೋಲ್ ಮಾಡ್ಕೋದು. ಯಾಕೆಂದ್ರೆ ಬೇರೆ ಕೆಮಿಕಲ್ಸ್ನ ಸ್ಪ್ರೇ ಮಾಡೋದಾದ್ರೆ ಆ ವ್ಯಾಕ್ಸಿ ಕೋಟಿಗಿರೋದ್ರಿಂದ ಅಷ್ಟು ಎಫೆಕ್ಟಿವ್ ಬರಲ್ಲ. ಈ ಒಂದು ಅಸಿಫೆಟ್ ಸ್ಪ್ರೇ ಮಾಡೋದ್ರಿಂದ ನಮಗೆ ಈ ಒಂದು ಹತೋಟಿ ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ. ಮತ್ತೆ ನೈಸರ್ಗಿಕವಾಗಿ ಒಂದು ಪರಭಕ್ಷಕ ಒಂದು ಕೀಟ ಇದೆ, ಆ ಒಂದು ಕೀಟ ಏನ್ ಮಾಡ್ತದೆ ಇದನ್ನ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ಒಂದು ಪರಭಕ್ಷಕ ಜೀವಿನ ನಾವು ಗಮನಿಸಬಹುದು. ಹೇಗೆ ಗಮನಿಸಬಹುದು ಅಂತಂದ್ರೆ ಹಿಟ್ಟು ತಿಗಣಿಗಿಂತ 3 ಪಟ್ಟು ಬಾಡಿ ಸೈಜ್ ಜಾಸ್ತಿ ಇರ್ತದೆ ಇದರದ್ದು. ಸೊ ಆ ಒಂದು ಆಕಾರದಲ್ಲಿ ಗಮನಿಸೋದಾದ್ರೆ ಅದು ಹಿಟ್ಟು ತಿಗಣೆಯಲ್ಲ, ಪರಭಕ್ಷಕ ಜೀವಿ ಅಂತ ನೋಡಬಹುದು. ಅದು ಕೂಡ ತೊಂದರೆ ಕೊಡ್ತದೆ? ಇಲ್ಲ ಸರ್, ಅದು ನೈಸರ್ಗಿಕವಾಗಿ ಇರೋದ್ರಿಂದ ಅದು ಅದಕ್ಕೆ ಆಹಾರ ಏನು ಅಂತಂದ್ರೆ ಹಿಟ್ಟು ತಿಗಣೆ ಅಷ್ಟೇ. ಹಿಟ್ಟು ತಿಗಣೆ ಬಿಟ್ಟು ಬೇರೆ ಯಾವುದೇ ಏನು ತಿನ್ನಲ್ಲ. ಅದು ಅದಕ್ಕೆ ಬೇಕಾಗಿರುವಂತ ಒಂದು ಫುಡ್ ಏನೋದಂದ್ರೆ ಹಿಟ್ಟು. ಸೊ ಹಾಗಾಗಿ ಅದನ್ನು ಮಾತ್ರ ತಿನ್ಕೊಂಡು ಅದು ಜೀವಿತಾವಧಿ ಕಂಪ್ಲೀಟ್ ಮಾಡ್ಕೊಳ್ತದೆ. ಎಲ್ಲೆಲ್ಲಿ ಹಾವಳಿ ಇದೆ ಅಲ್ಲಿ ರಾಸಾಯನಿಕ ಬಳಕೆ ಬೇಡ. ನೈಸರ್ಗಿಕವಾಗಿ ಈ ಒಂದು ಪರಭಕ್ಷಕ ಜೀವಿ ಆಲ್ರೆಡಿ ಇರೋದ್ರಿಂದ ಅದೇ ಕಂಟ್ರೋಲ್ ಮಾಡ್ತಾ ಹೋಗ್ತದೆ. ಹಾವಳಿ ತುಂಬಾ ಯಥೇಚ್ಛವಾದಾಗ, ಜಾಸ್ತಿ ಆದಾಗ ಮಾತ್ರ ನಾವು ರಾಸಾಯನಿಕ ಬಳಕೆ ಮಾಡಬೇಕಾಗತ್ತೆ. ಇದು ಒಂದು ತಿಳ್ಕೊಂಡು ಬರಬೇಕಂತ ಒಂದು ವಿಷಯ. ಒಳ್ಳೆಯದು ಮಧು ಅವರೇ. ಮುಖ್ಯವಾಗಿ ಅಡಿಕೆ ಮತ್ತು ಕೊಕ್ಕೋ ಈ ಎರಡು ಬೆಳೆಗಳಲ್ಲಿ ಯಾವ್ಯಾವ ರೀತಿಯ ಕೀಟಗಳೆಲ್ಲ ಬರ್ತವೆ, ಅವುಗಳು ಯಾವ ತೊಂದರೆಗಳನ್ನು ಮಾಡ್ತವೆ, ಜೊತೆಗೆ ಅದಕ್ಕೆ ಯಾವ ರೀತಿಯ ಪರಿಹಾರ ಅನ್ನೋದರ ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಅಡಿಕೆ ಮತ್ತು ಕೋಕೋ ಬೆಳೆಗಳಲ್ಲಿರುವ ಕೀಟಗಳ ನಿರ್ವಹಣೆ ಈ ಕುರಿತು ವಿಟ್ಲದ ಐಸಿಎಆರ್ನ ಕೀಟಶಾಸ್ತ್ರ ವಿಜ್ಞಾನಿಯಾಗಿರುವ ಡಾ ಮಧು ಟಿಎನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸೂರ್ಯನಾರಾಯಣ ಭಟ್. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಈಗ ಜನಪದ ಸಂಗೀತ. ಇಂದಿನ ಜನಪದ ಸಂಗೀತದಲ್ಲಿ ಶೇಖವ್ವ ಚೆನ್ನಪ್ಪ ಬಡಿಗೇರ್ ಮತ್ತು ಸಂಗಡಿಗರಿಂದ ಬೀಸುವ ಪದಗಳನ್ನು ಕೇಳುವಿರಿ. ಬಂಗಾರದ ಲಿಂಗದ ಕಾಯೇ ಸಿಂಗಾರದ ಶಿವಾದಾರೆ ಕೂಡಲ ಸಂಗಮನ ಕೋರಳಾಗ ಬಂಗಾರದ ಲಿಂಗದ ಕಾಯೇ ಗೆಳತಿಯ ಕಾಯಗ ಗಿರಿಯಾಚೆ ದೊಂಗರೇ ಕನ್ನಡ